ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮ ಯೋಜನೆ, ಕೃಷಿ ಇಲಾಖೆ, ಕಲಬುರಗಿ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕರ್ಬೂಜ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ನಿಂಗದಳ್ಳಿ ಮಲ್ಲಿಕಾರ್ಜುನ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಬಿ ಸಿದ್ದಣ್ಣ. ನಮಸ್ಕಾರ ಕೇಳುಗರೆ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ. ಇವತ್ತಿನ ವಿಷಯ ಕರ್ಬೂಜ ಹಣ್ಣಿನ ಒಂದು ಬೇಸಾಯ ಕ್ರಮಗಳು. ಅಂದ್ರೆ ಕರ್ಬೂಜ ಹಣ್ಣಿನ ಒಂದು ಪೌಷ್ಟಿಕತೆ ಹೇಗಿರುತ್ತೆ, ಅದನ್ನು ಯಾವ ರೀತಿ ಬೆಳಿಬೇಕು, ಯಾವ ಸಂದರ್ಭದಲ್ಲಿ ಅದನ್ನ ಬೆಳಿಬೇಕು, ಮತ್ತೆ ಅದಕ್ಕೆ ಏನು ಒಂದು ಬೇಸಾಯ ಕ್ರಮಗಳಿದಾವೆ, ಇದರ ಬಗ್ಗೆ ನಾವು ಇವತ್ತು ಮಾಹಿತಿಯನ್ನ ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ಬೂಜ ಹಣ್ಣಿನ ಒಂದು ಬೇಸಾಯ ಕ್ರಮಗಳ ಕುರಿತಂತೆ ನಿಮಗೆ ಮಾಹಿತಿ ನೀಡಲಿದ್ದಾರೆ. ಕಲಬುರಗಿಯ ಕೃಷಿ ಮಹಾವಿದ್ಯಾಲಯದಲ್ಲಿ ತೋಟಗಾರಿಕಾ ವಿಭಾಗದ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ನಿಂಗದಹಳ್ಳಿ ಮಲ್ಲಿಕಾರ್ಜುನ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ ಸರ್. ಇವತ್ತು ತಾವು ಕರ್ಬೂಜ ಹಣ್ಣಿನ ಒಂದು ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ಬೇಕು. ಅಂದ್ರೆ ಈ ಕರ್ಬೂಜ ಹಣ್ಣಿನ ಪರಿಚಯ ಮತ್ತೆ ಯಾವ ಹವಾಮಾನಕ್ಕೆ ಇದನ್ನ ನಾವು ಬೆಳಿಬಹುದು, ಯಾವ ರೀತಿ ಮಣ್ಣು ಇದಕ್ಕೆ ಸೂಕ್ತ, ಮತ್ತೆ ಇದರಲ್ಲಿ ಯಾವ ರೀತಿ ತಳಿಗಳಿದಾವೆ, ಇನ್ನೂ ಹಲವಾರು ವಿಷಯಗಳು ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಕರ್ಬೂಜ ಹಣ್ಣಿನ ಒಂದು ಕಿರು ಪರಿಚಯ ಮಾಡಿ ಸರ್. ಅದರ ಒಂದು ಆರೋಗ್ಯದ ಉಪಯೋಗಗಳು ಅದರ ಬಗ್ಗೆ ತಿಳಿಸಿಕೊಡಿ. ಕರ್ಬೂಜ ಹಣ್ಣು ಸರ್, ತಾವು ಕೇಳದಂಗೆ ಬಹಳ ಒಳ್ಳೆ ಹಣ್ಣಿದು. ಇದರ ಸೇವನೆಯಿಂದ ಬಹಳಷ್ಟು ಜನರಿಗೆ ಪ್ರಯೋಜನ ಆಗ್ತಾ ಇದೆ. ಪ್ರಕೃತಿಯೊಳಗೆ ನಮ್ಗೆ ಹೆಂಗೆ ಇದ ವಿಚಾರಗಳು ಅಂದ್ರೆ, ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ಸಿಗ್ತದೆ ಅದು ಮಾನವನಿಗೆ ಆ ಸೀಸನ್ ಅಲ್ಲಿ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಇರುವಂತಹ ಹಣ್ಣುಗಳಲ್ಲಿ ಇದು ಒಂದು ಹಣ್ಣು. ಮುಖ್ಯವಾಗಿ ಇದು ಬೇಸಿಗೆ ಕಾಲದ ಹಣ್ಣು. ಬೇಸಿಗೆಯಲ್ಲಿ ಬೆಳೆಯುವಂತಹದ್ದು ಈಗ ಜನವರಿ ಅಥವಾ ಫೆಬ್ರವರಿ ಅಲ್ಲಿ ಏನ್ ಬೆಳಿತೀವಲ್ಲ, ಬೇಸಿಗೆ ಕಾಲದಲ್ಲಿ ಇದರ ಸೇವನೆಯಿಂದ ಏನಪ್ಪಾ ಅಂತಂದ್ರೆ ನಮ್ಮ ದೇಹಕ್ಕೆ ಸಮಸ್ಯೆ ಆಗೋದು ಅಂದ್ರೆ ನೀರಿನ ಅಂಶ. ಸೊ ಈ ನೀರನ್ನ ಹೇರಳವಾಗಿ ಒದಗಿಸುವಂತ ಒಂದು ಹಣ್ಣು. ಅದ್ರ ಜೊತೆಗೆ ಅದರದೇ ಆದಂತಹ ಸುಹಾಸನೆ ಇರ್ತದೆ, ಆಮೇಲೆ ಅದರ ಬಣ್ಣ. ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಹಣ್ಣುಗಳು ಮುಖ್ಯವಾಗಿ ಸೇವನೆ ಮಾಡೋದು ಮೂರು ಅಂಶಗಳಿಗೆ, ಅಂದ್ರೆ ವಿಟಮಿನ್ ಅದರಲ್ಲಿ ಸಿಗುವಂತದ್ದು, ಮತ್ತು ಲವಣಗಳು ಸಿಗುವಂತದ್ದು, ಆಮೇಲೆ ನಾರಿನ ಅಂಶ. ಈ ಎಲ್ಲಾ ಅಂಶಗಳಿಗಾಗಿ ಏನಪ್ಪಾ ಅಂದ್ರೆ ನಾವು ಹಣ್ಣುಗಳನ್ನ ತರಕಾರಿಗಳನ್ನ ರಕ್ಷಕ ಆಹಾರ ಏನಂತೀವಲ್ಲ, ಆ ರೀತಿಯಾಗಿ ಈ ಹಣ್ಣು ವಿಟಮಿನ್ ಎ ಇರಬಹುದು, ವಿಟಮಿನ್ ಸಿ ಇರಬಹುದು, ಮತ್ತೆ ವಿಟಮಿನ್ ಕೆ ಮತ್ತು ಬಿ ಕಾಂಪ್ಲೆಕ್ಸ್ ವಿಟಮಿನ್ ಗಳನ್ನು ಇದು ನಮಗೆ ದೇಹಕ್ಕೆ ಒದಗಿಸುವಂತದ್ದು. ಅದ್ರ ಜೊತೆಗೆ ರಂಜಕ ಮತ್ತು ಪೊಟ್ಯಾಸಿಯಂಗಳೇನು ನಮ್ಮ ದೇಹದ ಒಂದು ಕ್ರಿಯೆಗೆ ಬೇಕಾಗ್ತವ ಅದು ಕೂಡ ಇದು ಹೇರಳವಾಗಿ ಒದಗಿಸುವಂತದ್ದು. ಬಹುಮುಖ್ಯವಾಗಿ ಹೆಚ್ಚು ಪ್ರಮಾಣದ ನೀರು ಮತ್ತು ನಾರಿನ ಅಂಶ ಇರೋದ್ರಿಂದ ನಮ್ಮ ದೇಹದ ತೂಕ ಮತ್ತು ದೇಹದ ಉಷ್ಣತೆ, ಈವನ್ ನಮ್ಮ ಪಚನ ಕ್ರಿಯೆಗೂ ಇದು ಬಹಳ ಅನುಕೂಲವಾಗುವಂತದ್ದು. ಮುಖ್ಯವಾದಂತ ಹಣ್ಣು ಸರ್ ಇದು. ಸೊ ಇದರ ಸೇವನೆ ಯಾರು ನಾವು ಸೇವನೆ ಮಾಡ್ತೀವಿ ಅವರಿಗೂ ಲಾಭ, ಮತ್ತು ಇದನ್ನ ಬೆಳೆಯುವುದರಿಂದ ರೈತರಿಗೂ ಲಾಭ. ಯಾಕಂದ್ರೆ ಇದು ಒಂದು ಶಾರ್ಟ್ ಡ್ಯೂರೇಟೆಡ್ ಕ್ರಾಪ್ ಅಂತೀವಿ, ಅಂದ್ರೆ ಕಡಿಮೆ ಅವಧಿಯಲ್ಲಿ ಬೆಳೆಯಂತ ಹಣ್ಣು ಇರೋದ್ರಿಂದ ರೈತರಿಗೂ ಬಹಳ ಅನುಕೂಲವಾಗುವಂತದ್ದು ಮತ್ತು ಲಾಭ ತಂದುಕೊಡುವಂತಹ ಹಣ್ಣು ಇದು. ಸರ್, ಈ ಕರ್ಬೂಜ ಹಣ್ಣನ್ನು ಯಾವ ಹವಾಮಾನದಲ್ಲಿ ಬೆಳಿಬಹುದು, ಯಾವ ಹವಾಮಾನ ಸೂಕ್ತ ಇದಕ್ಕಂತ ಹೇಳ್ತಾರೆ? ಸರಿ, ನಾನು ಆಗ್ಲೇ ಹೇಳದಂಗೆ ಇದು ಬೇಸಿಗೆ ಕಾಲದ ಬೆಳೆ ಇರೋದ್ರಿಂದ ನಮ್ಗೆ ವಾತಾವರಣ ಹೆಂಗಿರ್ಬೇಕಂದ್ರೆ ಯಾವುದು ಅಕಾಲಿಕ ಮಳೆ ಆಗುವಂತಹದ್ದು ಸಿಚುವೇಶನ್ ಇರಬಾರ್ದು, ಮತ್ತು ಒಣಹವೆ ಮತ್ತು ರಾತ್ರಿ ಒಂದ್ ಸ್ವಲ್ಪ ಚಳಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಹಣ್ಣಿನಲ್ಲಿ ರುಚಿಕಟ್ಟು ಹೆಚ್ಚಾಗುತ್ತೆ, ಆಮೇಲೆ ಅದ್ರ ಜೊತೆಗೆ ಸುಹಾಸನೇನು ಹೆಚ್ಚು ಬರುತ್ತೆ. ಒಣ ವಾತಾವರಣ ಇರಬೇಕು ಮತ್ತು ಸಾಕಷ್ಟು ನಾವು ನೀರು ಕೊಡ್ಲಿಕ್ಕೆ ಅನುಕೂಲ ಇರಬೇಕು. ರಾತ್ರಿ ಹೊತ್ತಿನಲ್ಲಿ ಒಂದ್ ಸ್ವಲ್ಪ ಚಳಿ ಇದ್ರೆ ಇದು ಬೆಸ್ಟ್. ಇದ್ರ ಹಣ್ಣಿನ ಉತ್ಪತ್ತಿ ಆದ್ಮೇಲೆ ಕಟಾವು ಆಗುವವರೆಗೂ ಮಳೆ ಬೀಳದೇ ಇರುವಂತಹ ಸನ್ನಿವೇಶ ಇದ್ರೆ ನಾವು ಬಹಳ ಯಶಸ್ವಿಯಾಗಿ ಇದನ್ನ ಬೆಳಿಬಹುದು. ಸರ್, ಈಗ ನಮ್ಮ ಕರ್ನಾಟಕನ ತಗೊಂಡ್ರೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಮಣ್ಣನ್ನ ನಾವು ಕಾಣ್ತೀವಿ. ಕೆಲವು ಕಡೆ ಮಸಾರೆ, ಕೆಲವು ಕಡೆ ಎರೆ ಮಣ್ಣು ಇರುತ್ತೆ, ಕೆಲವು ಕಡೆ ಮರಳು ಮಿಶ್ರಿತ ಮಣ್ಣು ಇರುತ್ತೆ. ಯಾವ ರೀತಿ ಮಣ್ಣು ಈ ಕರ್ಬೂಜ ಹಣ್ಣು ಬೆಳೀಲಿಕ್ಕೆ ಸೂಕ್ತ ಅಂತ ಹೇಳ್ತೀರಾ? ಕರ್ಬೂಜ ಬೆಳೆಯಲ್ಲಿ ಮತ್ತು ಕಲಂಗಡಿ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ಡೀಪ್ ರೂಟೆಡ್ ಪ್ಲಾಂಟ್ ಸರ್. ಸ್ವಲ್ಪ ಮಣ್ಣಿನ ಆಳ ಚೆನ್ನಾಗಿರುವಂತಹ ಮಣ್ಣಿರಬೇಕು. ಅದು ಕಪ್ಪಾಗಿದ್ರೆ ಅಡ್ಡಿಲ್ಲ, ಕೆಂಪು ಮಣ್ಣು ಇದ್ರೂ ಅಡ್ಡಿಲ್ಲ. ಆದ್ರೆ ಮಣ್ಣಿನಲ್ಲಿ ಮರಳಿನ ಅಂಶ ಹೆಚ್ಚು ಇದ್ರೆ ನೀರು ಬಸಿದು ಹೋಗುವಂತಹ ಸನ್ನಿವೇಶ ನಮ್ಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ನೀರು ನಿಲ್ಲುವಂತಹ ಪರಿಸ್ಥಿತಿ ಇತ್ತು ಅಂತಂದ್ರೆ ಸಮಸ್ಯೆ ಆಗುವಂತದ್ದು. ಇದು ಮುಖ್ಯವಾಗಿ ಬೇಸಿಗೆ ಬೆಳೆ ಇರೋದ್ರಿಂದ ನೀರು ನಿಲ್ಲುವಂತದ್ದು ಅಷ್ಟು ಕಡಿಮೆ ಪ್ರಮಾಣ, ಆದ್ರೂ ಕೂಡ ನೀರು ಸರಾಗವಾಗಿ ಬಸಿದು ಹೋಗುವಂಗೆ ಇರುವಂತಹ ಮಣ್ಣು, ಅದರಲ್ಲಿ ಕೆಂಪುಗೋಡು ಮಣ್ಣು ಬಹಳ ಉತ್ತಮ ಮಣ್ಣು ಅನ್ಬಹುದು. ಕಪ್ಪು ಮಣ್ಣು ಇದ್ರೂ ಕೂಡ ಒಂದ್ ಸ್ವಲ್ಪ ನಾವು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಬೆಳೀಲಿಕ್ಕೆ ಇದು ಅನುಕೂಲ ಸರ್. ಈಗ ಕಲಬುರಗಿ ಜಿಲ್ಲೆ ತಗೊಂಡ್ರೆ ಯಾವ್ಯಾವ ಭಾಗದಲ್ಲಿ ನಾವು ಈ ಕರ್ಬೂಜ ಹಣ್ಣ ಬೆಳಿಲಿಕ್ಕೆ ಅವಕಾಶ ಇದೆ? ಇಲ್ಲ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ಭಾಗದಲ್ಲಿಯೂ ಬೆಳಿಬಹುದು ಸರ್. ಇದು ಎಲ್ಲಾ ತಾಲೂಕುಗಳಲ್ಲಿಯೂ ಇದು ಬೆಳಿಲಿಕ್ಕೆ ಉತ್ತಮವಾಗಿರುವಂತಹದ್ದು ಇದೆ. ಯಾಕಂದ್ರೆ ಅವಿಭಜಿತ ಕಲಬುರಗಿ ಏನಿತ್ತು ಅಲ್ಲಿ ಸ್ವಲ್ಪ ಉಸುಕಿನ ಮಣ್ಣು ಇರೋದ್ರಿಂದ ಅಲ್ಲೂ ಜಾಸ್ತಿ ಬೆಳೀತಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಇದು ಬೆಳೆಯಬಹುದಾಗಿರುವಂತಹ ಹಣ್ಣಿದೆ. ಎಲ್ಲಿ ಬಹಳನೇ ಕಪ್ಪು ಮಣ್ಣಿದೆ ಅಲ್ಲಿ ಒಂದ್ ಸ್ವಲ್ಪ ಸಮಸ್ಯೆ ಆಗಬಹುದು. ಆದ್ರೆ ಅದಕ್ಕೆ ಒಂದಿಷ್ಟು ತಾಂತ್ರಿಕತೆಗಳು, ಏರು ಮಡಿಯನ್ನ ಬಳಸಿಕೊಂಡು ನಾವು ಬೆಳೆದ್ವಿ ಅಂತಂದ್ರೆ ಅಂತದೇನು ತೊಂದರೆ ಆಗೋದಿಲ್ಲ ಸರ್. ಸರ್, ಈಗ ನಾವು ಈ ಕಲ್ಲಂಗಡಿ ಇರಬಹುದು ಅಥವಾ ಕರ್ಬೂಜ ಇರಬಹುದು, ಈ ತರ ಹಣ್ಣಿನ ಬೆಳೆಗಳನ್ನ ಬೆಳಿತೇವಲ್ಲ, ಅದು ವಿಶೇಷವಾಗಿ ಬೇಸಿಗೆಗೆ ಬರಂಗೆ ಅಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ, ಇದೇ ಸಂದರ್ಭಕ್ಕೆ ಬದಲಿ ಅನ್ನೋ ತರ ನಾವು ಬೆಳಿತಿರ್ತೇವೆ. ಈಗ ನಾವು ಕಲ್ಲಂಗಡಿಯಲ್ಲಿ ಬೇರೆ ಬೇರೆ ತರ ತಳಿಗಳನ್ನ ಕಾಣ್ತಿದ್ದೇವೆ, ಕರ್ಬೂಜಿನ ಹಣ್ಣಿನಲ್ಲೂ ಈ ರೀತಿ ವಿವಿಧ ತಳಿಗಳು ಇದಾವೆ? ಹೌದೌದು ಸರ್, ಕಲ್ಲಂಗಡಿ ಹಂಗೆ ಇಲ್ಲಿ ಕರ್ಬೂಜಿನಲ್ಲೂ ತಳಿಗಳಿದಾವೆ ಸರ್. ಮುಖ್ಯವಾಗಿ ಇದು ಏನಪ್ಪಾ ಅಂದ್ರೆ ಕೆಲವು ದಿನಗಳ ಹಿಂದೆ ಬಹಳ ಮೈನರ್ ಕ್ರಾಪ್, ಅಂದ್ರೆ ಅಷ್ಟಾಗಿ ಇದನ್ನ ಕಮರ್ಷಿಯಲ್ ಆಗಿ ಅಂದ್ರೆ ವಾಣಿಜ್ಯಿಕವಾಗಿ ಇರಲಾರಂತ ಬೆಳೆ ಅಂತಿತ್ತು. ಬಹುತೇಕ ಪ್ರದೇಶಗಳಲ್ಲಿ ಅಲ್ಲಿಯೇ ಸ್ಥಳೀಯವಾಗಿರುವಂತಹ ಕೆಲವೊಂದು ತಳಿಗಳು ಇದಾವೆ ಸರ್. ಆದ್ರೆ ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದಿಷ್ಟು ಸುಧಾರಿತ ತಳಿಗಳ ಅಂತ ಏನ್ ಮಾಡಿವೆ, ಅರ್ಕಾ ಜೀತ್ ಅನ್ನೋದಿದೆ, ನಮ್ದು ಬೆಂಗಳೂರಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿರುವಂತದ್ದು, ಅಂತದನ್ನ ಬೆಳಿಬಹುದು. ಆಮೇಲೆ ಅರ್ಕಾ ಮಧುರ್ ಅಂತ ಇದೆ, ಇಂತಹ ವೆರೈಟಿಗಳನ್ನೆಲ್ಲ ನಾವು ಬೆಳಿಲಿಕ್ಕೆ ಬಹಳ ಅನುಕೂಲ ಇದೆ ಸರ್. ಹರ ಮಧು ಅಂತ ಇದೆ, ಈ ವೆರೈಟಿಗಳನ್ನ ನಾವು ಬೆಳಿಬಹುದು ಸರ್. ಅದ್ರ ಜೊತೆಗೆ ಈ ಭಾಗದ ರೈತರು ಏನಪ್ಪಾ ಅಂತಂದ್ರೆ ಸ್ಥಳೀಯವಾಗಿ ಖಾಸಗಿ ಕಂಪನಿಗಳ ಬೀಜಗಳನ್ನ ಬೆಳೀತಾ ಇದಾರೆ, ಅವು ಬಹಳ ಚಲೋ ಪರ್ಫಾರ್ಮಿಂಗ್ ಇದೆ. ನಾವು ಒಂದು ಎರಡು ಅಂತ ಹೆಸರು ಹೇಳಂಗಿಲ್ಲ, ಸ್ಥಳೀಯವಾಗಿ ಏನು ಮಾರುಕಟ್ಟೆಯಲ್ಲಿ ಸಿಗ್ತಾವ ಅಥವಾ ನಾವು ಇದನ್ನ ನರ್ಸರಿಯೊಳಗೆ ಅದ್ರದ್ದು ಏನ್ ಸಸಿಗಳನ್ನ ಕೊಡ್ತಿರ್ತಾರ, ಪ್ರಚಲಿತ ಇರುವಂತಹ ಕೆಲವೊಂದು ಖಾಸಗಿ ಕಂಪನಿಗಳ ಕೂಡ ರೈತರು ಬೆಳಿಬಹುದು. ಈಗ ಕರ್ಬೂಜ ಒಂದು ಬೆಳೆ ಅನ್ನೋದು ಶಾರ್ಟ್ ಟರ್ಮ್ ಅಂತಂದ್ರೆ ಅಲ್ಪಾವಧಿಯಲ್ಲಿ ಬೆಳೆಯುವಂತ ಒಂದು ಬೆಳೆ, ಕೆಲವೊಂದು ದೀರ್ಘಾವಧಿ ಬೆಳೆಗಳಂದ್ರೆ ಮೊದಲು ಸಸಿ ಮಾಡ್ಕೊಂತೀವಿ ಆಮೇಲೆ ಅದನ್ನ ಬೇರೆ ಕಡೆ ಅದನ್ನ ನಾಟಿ ಮಾಡಿ ಈ ರೀತಿ ವ್ಯವಸ್ಥೆ ಇರುತ್ತೆ. ಈ ಕರ್ಬೂಜ ಹಣ್ಣಿನಲ್ಲೂ ಈ ರೀತಿ ಏನಾದ್ರೂ ವ್ಯವಸ್ಥೆ ಇದೆ ಅಥವಾ ನೇರವಾಗಿ ನಾವು ಬೀಜನ ಬಿತ್ತನೆ ಮಾಡಬಹುದಾ? ಇಲ್ಲ ಸರ್, ನೀವು ಕೇಳಿದ ಭಾರಿ ಪ್ರಶ್ನೆ. ಮೊದಲು ನಮ್ಮ ರೈತರಿಗೆ ಹಂಗೆ ನಾವು ಹೇಳ್ತಿದ್ವಿ, ಯಾಕಂದ್ರೆ ತಳಿಗಳಿರ್ತಿದ್ವು, ಬೀಜಗಳನ್ನ ಮಾಡಿಕೊಂಡು ಅವರೇ ಏನಪ್ಪಾ ಅಂದ್ರೆ ಸಾಲುಗಳಲ್ಲಿ ಡೈರೆಕ್ಟ್ ಆಗಿ ಬೀಜ ಹಚ್ಚೋದು. ಈಗ ನಾವು ಉತ್ತಮ ರೀತಿ ಅಂದ್ರೆ ನಾವು ಬೆಳೆದಂತ ಹಣ್ಣುಗಳು ಕೆಡಬಾರದು ಅನ್ನಂಗಿದ್ರೆ ನೀರು ನಿರ್ವಹಣೆ ಬಹಳ ಅಗತ್ಯ ಇರ್ತದೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸಸಿಗಳನ್ನು ತಯಾರಿ ಮಾಡಿ ನಾವು ಹಚ್ಚಿದ್ವಿ ಅಂತಂದ್ರೆ 15-18 ದಿನ ಉಳಿದಂಗು ಆಗುತ್ತೆ ಮುಖ್ಯ ಕ್ಷೇತ್ರದಲ್ಲಿ ಬೆಳೆ. ಅದ್ರ ಜೊತೆಗೆ ಆರೋಗ್ಯವಂತ ಸಸಿಗಳನ್ನು ಕೂಡ ನಾವು ಹಚ್ಚಬಹುದು. ಸೊ ಸಸಿಗಳನ್ನು ತಯಾರಿ ಮಾಡಿ ಅಥವಾ ತಯಾರು ಮಾಡಿರುವಂತ ಸಸಿಗಳನ್ನೇ ತಂದು ಹಚ್ಚೋದು ಉತ್ತಮವಾಗಿರುವಂತಹ ಒಂದು ಬೇಸಾಯ ಕ್ರಮ ಅಂತ ನಾವು ಹೇಳಬಹುದು. ಈ ಕರ್ಬೂಜ ಇದರಲ್ಲಿ ನೀರಿನ ನಿರ್ವಹಣೆ ಒಂದು, ಮತ್ತೆ ಗೊಬ್ಬರದ ನಿರ್ವಹಣೆ ಅಷ್ಟೇ ಮುಖ್ಯ ಆಗುತ್ತೆ ಸರ್. ಹೌದು ಸರ್. ಈಗೆಲ್ಲ ಏನ ಮಹತ್ವ ಇದಂದ್ರೆ ಆದಷ್ಟು ಸಾವಯವದಲ್ಲಿ ಬೆಳೆದ್ರೆ ಸೇವನೆ ಮಾಡಲಿಕ್ಕೆ ಒಳ್ಳೇದು ಅಂತ ಡಾಕ್ಟರ್ ಹೇಳ್ತಿರ್ತಾರೆ, ವಿಜ್ಞಾನಿಗಳು ಹೇಳ್ತಿರ್ತಾರೆ, ಆದಷ್ಟು ಸಾವಯವದಲ್ಲಿ ಬೆಳಿಲಿಕ್ಕೆ ಪ್ರಯತ್ನ ಮಾಡ್ರಂತ. ಈ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನ ಈ ಕರ್ಬೂಜ ಬೆಳೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ? ಇದು ನಿಜವಾಗ್ಲೂ ಒಂದು ಉತ್ತಮವಾದ ವಿಚಾರ ಸರ್. ಇದರಲ್ಲಿ ರೈತರು ಕಾಳಜಿ ವಹಿಸಬೇಕಾಗಿರುವಂತದ್ದಿದೆ, ಸಂಶೋಧನೆಗಳು ಹೆಚ್ಚು ಹೆಚ್ಚು ಆಗ್ತಾ ಇದಾವೆ. ಯಾವತ್ತು ಆದ್ರೂ ನಾವು ಇದನ್ನೇ ಹೇಳಬಹುದು, ಸಾವಯವದಲ್ಲಿ ಬೆಳೆದಿರುವಂತಹದ್ದು ತಿನ್ನಲಿಕ್ಕೆ ಬಳಸಲಿಕ್ಕೆ ಯೋಗ್ಯವಾಗಿದ್ದಂತೂ ಮತ್ತು ಶ್ರೇಷ್ಠವಾಗಿದ್ದು ಅಂತ ಹೇಳಬಹುದು. ಆದ್ರೆ ಭೂಮಿಯಲ್ಲಿ ಅಗತ್ಯ ಪ್ರಮಾಣದ ಪೋಷಕಾಂಶಗಳು ಮತ್ತು ನಾವು ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಏನಂತೀವಿ ಅದು ಕೊರತೆ ಇರೋದ್ರಿಂದ ನಾವೇನಪ್ಪಾ ಅಂತಂದ್ರೆ ಸಾವಯವ ಗೊಬ್ಬರದ ಜೊತೆಗೆ ಒಂದಿಷ್ಟು ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಸುವಂತಹ ಅವಶ್ಯಕತೆ ಬೀಳುತ್ತೆ ಸರ್. ಹಂಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು ಈ ಬೆಳೆಯನ್ನ ಬೆಳಿಬೇಕಿದ್ದಾಗ ಹೆಚ್ಚು ಪ್ರಮಾಣದ ಸಾವಯವ ಅಂತಂದ್ರೆ ಎಕರೆಗೆ ಒಂದು 10 ಟನ್ ಅಷ್ಟು ಸರಿಯಾಗಿ ಕಳೆತಿರುವಂತಹ ತಿಪ್ಪೆ ಗೊಬ್ಬರ ಬಳಸುವುದು, ಅದ್ರ ಜೊತೆಯಲ್ಲಿ ಸ್ವಲ್ಪ ಪ್ರಮಾಣದ ನಾವು ಏನಪ್ಪಾ ಅಂತಂದ್ರೆ ಎರೆಹುಳು ಗೊಬ್ಬರ ಏನ್ ಹೇಳ್ತೀವಲ್ಲ ಅದನ್ನ ಬಳಸುವಂತದ್ದು, ಮತ್ತು ಕೆಲವೊಂದಿಷ್ಟು ಸೂಕ್ಷ್ಮಾಣುಜೀವಿಗಳನ್ನು ನಾವು ಬಳಸೋದು, ಈ ಆಸ್ಟ್ರೋಬ್ಯಾಕ್ಟರ್ ಇರಬಹುದು, ಆಮೇಲೆ ರಂಜಕ ಕರಗಿಸುವಂತಹ ಸೂಕ್ಷ್ಮಾಣುಜೀವಿಗಳಿರ್ಬೋದು, ಇದನ್ನ ಬೆಳೆಸೋದ್ರ ಮುಖಾಂತರ ನಾವು ಮುಖ್ಯದಲ್ಲಿ ಏನಪ್ಪಾ ಅಂದ್ರೆ ನಾವು ಮಣ್ಣಿಗೆ ಹೆಚ್ಚು ಪೋಷಕಾಂಶ ಕೊಡೋಕೆ ಇದು ಬಹಳ ಅನುಕೂಲ ಆಗ್ತದೆ ಸರ್. ಇದ್ರ ಜೊತೆಗೆ ನಾವೇನಪ್ಪಾ ಅಂತಂದ್ರೆ ನಾವು ರಸಗೊಬ್ಬರಗಳಂತ ಹೇಳ್ತೀವಲ್ಲ ಆ ರಸಗೊಬ್ಬರ ಕೊಡುವಂತಹ ಅವಶ್ಯಕತೆ ಬೀಳುತ್ತಿದೆ ಸರ್. ಸರ್, ಈಗ ಕಲ್ಲಂಗಡಿ ತರನೇ ಕರ್ಬೂಜನು ನಾವು ಬೇಸಿಗೆಯಲ್ಲಿ ಒಂದು ಪ್ರಮುಖ ಬೆಳೆ ಅಂತ ಹೇಳಬಹುದು. ಅದು ಜನಗಳಿಗೆ ದೇಹದಲ್ಲಿ ನೀರಿನ ಅಂಶ ಹಿಡಿದಿಟ್ಕೊಳ್ಳಿಕ್ಕೆ ಇಂತಹ ಹಣ್ಣುಗಳ ಸೇವನೆ ಬಹಳ ಮುಖ್ಯ ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಹೆಚ್ಚು ನೀರಿನ ಅಂಶ ಕೂಡಿರೋದ್ರಿಂದ ಈ ನೀರು ನಿರ್ವಹಣೆ ಅಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾವ ರೀತಿಯ ಒಂದು ನೀರು ನಿರ್ವಹಣೆ ನಮ್ಮ ಕರ್ಬೂಜ ಬೆಳೆಯಲ್ಲಿ ನಮ್ಮ ರೈತರು ಮಾಡಬೇಕಾಗುತ್ತೆ? ಈಗ ನಾವು ಯಾವುದೇ ಬೆಳೆಗೆ ನೀರಾವರಿಯನ್ನ ಕೊಡಬೇಕಿದ್ದಾಗ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತಂದ್ರೆ ನಮ್ದು ಮಣ್ಣಿನ ಪ್ರಮಾಣ ಹೆಂಗಿದೆ ಮತ್ತು ಯಾವ ಅವಧಿಯಲ್ಲಿ ಯಾವ ಸ್ಥಿತಿಯಲ್ಲಿ ಬೆಳೆ ಇದೆ, ಆಮೇಲೆ ವಾತಾವರಣ ಹವಾ ಹೆಂಗಿದೆ, ಬಿಸಿಲು ಜಾಸ್ತಿ ಇದ್ರೆ ಗಾಳಿ ಜಾಸ್ತಿ ಇದ್ರೆ ಅದ್ರ ಮೇಲೆ ನಾವು ವಾರಕ್ಕೊಮ್ಮೆ ನೀರು ಬಿಡಬೇಕು, 2 ದಿನಕ್ಕೋ 3 ದಿನಕ್ಕೆ ಬಿಡಬೇಕು ಅಥವಾ 15 ದಿನಕ್ಕೊಮ್ಮೆ ನೀರು ಬಿಡಬೇಕು ಅನ್ನೋದು ಇರುತ್ತೆ ಸರ್. ಈ ಕಲ್ಲಂಗಡಿ ಮತ್ತು ಈವನ್ ಕರ್ಬೂಜಲ್ಲಿ ನಮ್ದು ಏನ್ ಸಮಸ್ಯೆ ಅಂದ್ರೆ ನೀರಿನ ನಿರ್ವಹಣೆ ನೀವು ಸರಿಯಾಗಿ ಮಾಡದೇ ಇದ್ರೆ ಕಾಯಿಗಳಾದ್ಮೇಲೆ ಕಾಯಿಗಳ ಸೀಳುವಿಕೆ ಆಗೋದು ಬಹಳ ರೈತರು ಸಮಸ್ಯೆನ ಎದುರಿಸ್ತಾರೆ. ಇಂತಹ ಸಂದರ್ಭದಲ್ಲಿ ನಾವೇನ್ ಹೇಳ್ತೀವಿ ಅಂತಂದ್ರೆ, ನೀರು ನಿರ್ವಹಣೆ ಬಹಳ ಉತ್ತಮವಾಗಿ ಮಾಡಬೇಕು. ಈ ನೀರು ನಿರ್ವಹಣೆ ಮಾಡಬೇಕಿದ್ರೆ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಪದ್ಧತಿಯಲ್ಲಿ ಈ ಬೆಳೆಗಳನ್ನು ಬೆಳೆಯುವುದು ಬಹಳ ಮುಖ್ಯವಾಗಿರುತ್ತೆ. ಈ ಹನಿ ನೀರಾವರಿಯಲ್ಲಿ ನಾವು ಬೆಳೆದಾಗ ಏನಾಗ್ತದೆ ಅಂದ್ರೆ, ಪೂರ್ತಿ ಭೂಮಿ ಒಣಗದೂ ಇಲ್ಲ, ಆಮೇಲೆ ಹಸಿ ಹೆಚ್ಚಾಗೂ ಇರೋದಿಲ್ಲ. ಯಾಕಂದ್ರೆ ನಾವು ಹನಿ ನೀರಾವರಿ ಮಾಡಿಕೊಂಡಾಗ ಏರುಮಡಿ ಮಾಡ್ಕೊಳ್ತೀವಿ, ಅದ್ರ ಮೇಲೆ ಮಲ್ಚಿಂಗ್ ವ್ಯವಸ್ಥೆಯನ್ನು ಮಾಡ್ತೀವಿ. ಹಿಂಗಾಗಿ ನೀರು ನಿರ್ವಹಣೆ ಉತ್ತಮವಾಗಿ ಆಗ್ತದೆ. ಹನಿ ನೀರಾವರಿ ಪದ್ಧತಿಯಿಂದ ನಿಯಮಿತವಾಗಿ ನೀರು ಬಿಟ್ಟರೆ ನೀರು ನಿರ್ವಹಣೆ ಅನುಕೂಲ ಆಗ್ತದೆ. ಒಂದ್ ವೇಳೆ ಹನಿ ನೀರಾವರಿ ಬಳಸ್ಕೊಂಡಾಗ ನೀರು ಎಲ್ಲ ಕಡೆ ಬರ್ತಾ ಇದೆಯಲ್ಲ ಅನ್ನೋದನ್ನು ರೈತರು ಚೆಕ್ ಮಾಡಬೇಕು. ಯಾಕಂದ್ರೆ ನೀರಿನ ಗ್ಯಾಪ್ ಆಯ್ತು ಅಂದ್ರೆ ಆ ಬೆಳೆಗೆ ನೀರು ಲಭ್ಯ ಆಗದೆ ಮಣ್ಣು ಒಣಗಿತು, ಮತ್ತೆ ಆಮೇಲೆ ಜಾಸ್ತಿ ಪ್ರಮಾಣದಲ್ಲಿ ನೀರು ಬಿಟ್ಟು ಅಂತಂದ್ರೆ ಹಣ್ಣುಗಳು ಸೀಳುವಿಕೆ ಆಗ್ತದೆ. ಸೊ ಹನಿ ನೀರಾವರಿ ವ್ಯವಸ್ಥೆ ಮುಖಾಂತರ ನೀರು ನಿರ್ವಹಣೆ ಮಾಡೋದು ಬಹಳ ಉತ್ತಮ. ಈ ಕೆಲವೊಂದು ರೈತರು ನೀರು ಹೆಚ್ಚಿದೆ ಸುಮ್ನೆ ಮಡಿ ಮಾಡಿ ನೀರು ಬಿಡ್ತೀವಿ ಅಂದ್ರೆ, ಅವರು ಎಷ್ಟು ದಿನಕ್ಕೊಂದ್ಸರಿ ನೀರು ಬಿಡಬೇಕಾಗುತ್ತೆ? ಮಡಿ ಮಾಡಿ ನೀರು ಬಿಡೋಕಿನ ಒಂದು ಸಾಲು ಮಾಡಿ ನೀರು ಬಿಡೋರು ಇದ್ರು ಅಂತಂದ್ರೆ 6-8 ದಿನಕ್ಕೆ ಒಂದ್ಸರಿ ನೀರು ಬಿಟ್ರೆ ಸಾಕ್ ಸರ್. ಆದ್ರೆ ಕಾಯಿ ಡೆವಲಪ್ ಆಗಿ ಹಣ್ಣು ಆಗುವವರೆಗೆ ಸ್ವಲ್ಪ ಕಡಿಮೆ ಫ್ರೀಕ್ವೆನ್ಸಿ ಅಲ್ಲಿ ಅಂದ್ರೆ 2-3 ದಿನಕ್ಕೆ ಲಘುವಾಗಿ ನೀರು ಕೊಡುವುದನ್ನ ವ್ಯವಸ್ಥೆ ಮಾಡಬೇಕು ಸರ್. ಮತ್ತು ನೀರನ್ನ ಆದಷ್ಟು ಬೆಳಗಿನ ಜಾವದಲ್ಲಿ ಬೇಗನೆ ಕೊಟ್ರೆ ಅನುಕೂಲ. ಮಧ್ಯಾಹ್ನ ಬಿಸಿಲಾದ್ಮೇಲೆ ನೀರು ಕೊಟ್ರೆ ಒಂದಿಷ್ಟು ರೋಗಗಳು ಉಲ್ಬಣ ಆಗುವಂತ ಸನ್ನಿವೇಶ ಇರ್ತದೆ. ನಾವು ಈಗ ಇತ್ತಿತ್ತಲಾಗಿ ರೈತರಿಗೆ ಹೇಳದೇನಂತಂದ್ರೆ, ಹನಿ ನೀರಾವರಿ ವ್ಯವಸ್ಥೆ ಮಲ್ಚಿಂಗ್ ಅಲ್ಲಿ ನೀವು ಬೆಳೆದ್ರೇನೆ ರೋಗಗಳನ್ನು ಕಡಿಮೆ ಆಗುತ್ತೆ, ಹಣ್ಣಿನ ಕ್ವಾಲಿಟಿನೂ ಸರಿಯಾಗಿ ಬರುತ್ತೆ ಅಂತ ಹೇಳುತ್ತೆ ಸರ್. ಸರ್, ಈಗ ಕರ್ಬೂಜದಲ್ಲಿ ಗಿಡ ಒಂದು ಹಂತಕ್ಕೆ ಬಂದಾಗ ಹೂ ಬಿಡುತ್ತೆ, ಆಮೇಲೆ ಕಾಯಿ ಕಟ್ಟುತ್ತೆ. ಈ ಸಂದರ್ಭದಲ್ಲಿ ಒಂದು ಪರಾಗಸ್ಪರ್ಶ ಅನ್ನೋದು ಬಹಳ ಮುಖ್ಯ ಆಗ ಸರ್. ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಪರಾಗಸ್ಪರ್ಶ ಆಗ್ಬೇಕು, ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ. ಅಂದ್ರೆ ಗಂಡು ಹೆಣ್ಣು ಸೇರಿದ್ರೆ ಅಂದ್ರೆ ಕಾಯಿ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಈ ಕರ್ಬೂಜದಲ್ಲಿ ಪರಾಗಸ್ಪರ್ಶ ಹೀಗೆ ಆಗುತ್ತೆ, ಯಾವ ರೀತಿ ನಿರ್ವಹಣೆ ಮಾಡಬೇಕು? ಪರಾಗಸ್ಪರ್ಶದಿಂದ ಇಳುವರಿ ಹೆಚ್ಚಾಗೋದು ಮತ್ತು ಪರಾಗಸ್ಪರ್ಶ ಅವಶ್ಯಕತೆ ಇರೋದಂತೂ ಎಲ್ಲರೂ ಮನಗಂಡಿರುವಂತಹ ವಿಷಯ ಸರ್. ಇಲ್ಲಿ ನಾವು ಕೃತಕವಾಗಿ ಮಾಡೋದು ಅಷ್ಟು ಕಷ್ಟ ಆಗ್ತದೆ. ನಾವು ಏನಪ್ಪಾ ಅಂದ್ರೆ ಬೀಜೋತ್ಪಾದನೆ ತಾಕುಗಳಲ್ಲಿ ಅದನ್ನ ಮಾಡಬಹುದು, ಅದನ್ನ ಹೇಳ್ತೀವಿ. ಆದ್ರೆ ಇಲ್ಲಿ ನಮಗೆ ಪರಾಗಸ್ಪರ್ಶ ಮಾಡುವಂತಹ ನಮ್ಮ ರೈತ ಮಿತ್ರ ಕೀಟಗಳೇನಿದಾವೋ, ಅದರಲ್ಲಿ ಮುಖ್ಯವಾಗಿ ಜೇನು ಹುಳ ಏನಿದೆ ಅದು ತಾನೇ ಪರಾಗಸ್ಪರ್ಶ ಮಾಡುವಂತದ್ದು. ಕೆಲವೊಂದು ದುಂಬಿಗಳು ಪರಾಗಸ್ಪರ್ಶ ಮಾಡ್ತವೆ. ಅದಕ್ಕಾಗಿ ಆ ದುಂಬಿಗಳು ನಮಗೆ ವಿಸಿಟ್ ಮಾಡುವಂತದ್ದು ಅಂದ್ರೆ ಮುಂಜಾನೆ 10ರ ಹಿಡಿದು 3-4 ತನ ಅವು ಬರುವಂತಹ ಸನ್ನಿವೇಶ ಇರ್ತಾನೆ. ಅಂತ ಸಂದರ್ಭದಲ್ಲಿ ನಾವು ಯಾವುದು ಅನಗತ್ಯವಾಗಿರುವಂತಹ ಸಿಂಪರಣೆಗಳನ್ನ ಕೀಟನಾಶಕಗಳನ್ನ ಸಿಂಪರಣೆ ಮಾಡದೇ ಇದ್ರೆ ಆ ಹುಳುಗಳು ತಾನಾಗೇನೆ ಬರ್ತವೆ ಸರ್. ಅದ್ರ ಜೊತೆಗೆ ನಮ್ಗೆ ಅವಶ್ಯಕತೆ ಅನಿಸ್ತು ಅಥವಾ ನಮ್ಮ ಭಾಗದಲ್ಲಿ ಅದರದ್ದು ಸಂತತಿ ಇಲ್ಲ ಅಂದಾಗ ನಾವು ಜೇನು ಪೆಟ್ಟಿಗಳನ್ನ ಎಕರೆಗೆ 1-2 ಜೇನು ಪೆಟ್ಟಿಗಳನ್ನ ಇಟ್ಕೊಂಡು ನಾವು ಪರಾಗಸ್ಪರ್ಶನ ವೃದ್ಧಿ ಮಾಡಿ ಜೇನು ಸಾಕಾಣಿಕೆ ಜೊತೆಗೆ ನಾವು ಈ ಬೆಳೆಯನ್ನು ಇಳುವರಿಯನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ ಸರ್. ನೀವು ಆಗ್ಲೇ ಹೇಳಿದ್ರಿ ಮಲ್ಚಿಂಗ್ ಮಾಡೋದು ಬಹಳ ಮುಖ್ಯ ಆಗುತ್ತೆ ಈ ಬೆಳೆಯಲ್ಲಿ ಅಂತೇಳಿ. ಮಲ್ಚಿಂಗ್ ಮಾಡೋದ್ರಿಂದ ಯಾವ ರೀತಿ ಲಾಭ ಆಗುತ್ತೆ ರೈತರಿಗೆ? ಸರ್, ಉತ್ತಮವಾಗಿ ಹೇಳಬೇಕಂದ್ರೆ ಈಗ ಮಲ್ಚಿಂಗ್ ಮಾಡೋದ್ರಿಂದ ನಮ್ಮ ಈ ಕರ್ಬೂಜು ಕಲಂಗಡಿ ಬೆಳೆಗಳಲ್ಲಿ ಏನಂತಂದ್ರೆ ನೀರು ನಿರ್ವಹಣೆಗೆ ಬಹಳ ಏನು ಮಹತ್ವದ ಅಂಶ ಇರ್ತದೆ ಅದು ಬಹಳ ಅನುಕೂಲ ಆಗ್ತದೆ ಸರ್. ಎರಡನೇದು ಮಲ್ಚಿಂಗ್ ಮಾಡೋದ್ರಿಂದ ನಾವು ನೀರು ಜಾಸ್ತಿ ಕೊಡಬೇಕು ಅಂತಿಲ್ಲ. ಯಾಕಂದ್ರೆ ಬೇಸಿಗೆ ಬೆಳೆ ಇರೋದ್ರಿಂದ ನೀರಿನ ಕೊರತೆ ಇರ್ತದೆ ಅಥವಾ ಇದ್ದ ನೀರಿನಲ್ಲಿ ಹೆಚ್ಚು ಪ್ರದೇಶದಲ್ಲಿ ರೈತರು ಬೆಳಿಬೇಕಿದ್ದಾಗ ಈ ಮಲ್ಚಿಂಗ್ ವ್ಯವಸ್ಥೆ ಮಾಡ್ತದೆ ಸರ್. ಇನ್ನು ಮೂರನೇದು ಮಲ್ಚಿಂಗ್ ಏನಂತಂದ್ರೆ ಈ ಭೂಮಿಯಲ್ಲಿ ಬೇರಿನ ವಾತಾವರಣ ಏನಿದೆಲ್ಲ ಅದನ್ನ ಹೆಚ್ಚು ಬಿಸಿಯಾಗಿ ಇಡಲಿಕ್ಕೆ ಅನುಕೂಲ ಆಗ್ತದೆ. ಸೊ ಮಣ್ಣಿನಿಂದ ಬರುವಂತಹ ಕೆಲವೊಂದು ರೋಗಾಣುಗಳು ಮಣ್ಣಿಲ್ಲದಂತಹ ಕೀಟಗಳು ಆ ಬಿಸಿಗೆ ಸಾಯುವಂತದ್ದು ಮತ್ತು ಆರೋಗ್ಯವಂತ ಬೇರುಗಳು ಬೆಳಿಲಿಕ್ಕೆ ಇದು ಅನುಕೂಲ ಆಗ್ತದೆ ಸರ್. ಇನ್ನೊಂದು ಮಲ್ಚಿಂಗ್ ದಲ್ಲಿ ವಿಶೇಷ ಅಂದ್ರೆ ನಾವು ಅನಾವಶ್ಯಕವಾಗಿ ನೀರು ಬಿಟ್ಟಾಗ ಹುಲ್ಲುಗಳೇನು ಬರ್ತಿರ್ತದೆ ಕಳೆಗಳ ನಿರ್ವಹಣೆನೂ ಬಹಳ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಇದು ಮಲ್ಚಿಂಗ್ ಮೇಲಿನ ಪೇಪರ್ ಏನಪ್ಪಾ ಅಂದ್ರೆ ಹೊಳಿತಾ ಇರೋದ್ರಿಂದ ಕೆಲವೊಂದು ಕೀಟಗಳು ಅದರಲ್ಲಿ ವಿಶೇಷವಾಗಿ ಮುಸಿ ಏನಂತೀವಲ್ಲ ಅಂತದ್ ಬರೋದಾಗ್ಲಿ ಅಥವಾ ಥ್ರಿಪ್ಸ್ ಬರೋದಾಗ್ಲಿ ಅದು ರಿಪೆಲೆಂಟ್ ಆಗಂದ್ರೆ ಅಲ್ಲಿಂದ ದೂರ ಹೋಗುವಂತ ಈ ರೀತಿಯಾದ ಅನುಕೂಲ ಇರ್ತದೆ ಸರ್. ಹಂಗಾಗಿ ಮಲ್ಚಿಂಗ್ ಮಾಡೋದ್ರಿಂದ ಇಷ್ಟೆಲ್ಲಾ ಲಾಭಗಳನ್ನ ನಮ್ಮ ರೈತರು ಪಡಿಬಹುದು. ಅದಕ್ಕಾಗೋ ಖರ್ಚಿಗೂ ಮತ್ತೆ ಈ ಲಾಭಗಳಿಗೆ ನೋಡಿದಾಗ ಅನುಕೂಲತೆಗಳೇ ಹೆಚ್ಚು ಇರೋದ್ರಿಂದ ಇದನ್ನ ರೈತರು ಅಳವಡಿಸೋದು ಬಹಳ ಮುಖ್ಯ ಸರ್. ಈ ಕರ್ಬೂಜ ಬೆಳೆಯಲ್ಲಿ ಏನೇ ಬೆಳೆ ನಿಯಂತ್ರಕಗಳು ಅಂತದ್ದು ಏನಾದ್ರೂ ಬಳಸ್ತಾರ ಸರ್? ಹಂಗೆ ನಾವೇನು ಮಾಡೋ ಅವಶ್ಯಕತೆ ಇಲ್ಲ ಸರ್. ಈಗೇನು ಹೊಸ ಹೈಬ್ರಿಡ್ಗಳು ಬರ್ತಾ ಇದಾವೆ, ಸುಧಾರಿತ ತರಲೆ ಬರ್ತವೆ, ಅದಕ್ಕೆ ಹೆಚ್ಚು ತೊಂಗೆಗಳು ಬರೋದ್ರಿಂದ ಅದು ಅನುಕೂಲ ಇದೆ. ಮತ್ತು ಇದರಲ್ಲಿ ಹೆಚ್ಚು ಹೂ ಬಂದು ಬೆಳೆ ಬೆಳೀತಾ ಇದ್ದಾಗ ಅದು ಬಳ್ಳಿ ಕುಡಿ ಬೆಳೆಯೋದು ತಾನೇ ಕಡಿಮೆ ಆಗ್ತದೆ ಸರ್. ಯಾವಾಗ ಇದು ಹೂಗಳು ಬೆಳೆದು ಕಾಯಿ ಕಟ್ಟದಾಗ ಮುಂದೆ ಅದಕ್ಕೆ ಎನರ್ಜಿ ಸಾಲಾರದಕ್ಕೆ ಹಣ್ಣಿಗೆ ಎಲ್ಲಾನೂ ನಮ್ದು ಪೋಷಕಾಂಶಗಳು ಅಲ್ಲಿ ಹೋಗಿ ಮುಂದೆ ಬೆಳೆ ನಿಲ್ಲೋದನ್ನ ಆಗತ್ತೆ. ಬೆಳೆಗಳ ಅನ್ನೆಸರಿ ನಾವು ಬೆಳೆಯೋದನ್ನ ನಿಲ್ಲಿಸಬೇಕಿದ್ದಂದ್ರೆ 2 ತಂತ್ರಜ್ಞಾನಗಳು. ಒಂದು, ನಾವು ಸ್ಪೇಸಿಂಗ್ ಅನ್ನ ಕಡಿಮೆ ಕೊಟ್ರೆ ಅದು ಮುಂದೆ ಬೆಳಿಲಿಕ್ಕೆ ಹೋಗಲ್ಲ. ಎರಡನೇದೇನಂತಂದ್ರೆ ಈ ಹೂಗಳು ಹೆಚ್ಚು ಮತ್ತು ಜಲ್ದಿ ಬರಬೇಕಿತ್ತು ಅಂದ್ರೆ ಒಂದು 250 PPM ಅಂತ ಹೇಳ್ತೀವಿ ನಾವು, ಪಾರ್ಟ್ಸ್ ಪರ್ ಮಿಲಿಯನ್ 250 PPM ಇಥ್ರೇಲ್ ಅನ್ನೋ ಒಂದು ಹಾರ್ಮೋನ್ ಅನ್ನ ನಾವು ಸಿಂಪಡಣೆ ಮಾಡಿದ್ವಿ ಅಂತಂದ್ರೆ ಹೆಣ್ಣು ಹೂಗಳು ಈ ಬೆಳೆಯಲ್ಲಿ ಮೊದಲು ಗಂಡು ಹೂಗಳು ಬಂದು ನಂತರದಲ್ಲಿ ಹೆಣ್ಣು ಹೂಗಳು ಬರ್ತಿರ್ತವೆ, ಹಂಗೆ ಆ ಗಂಡು ಹೂಗಳು ಬೇಗ ಸ್ಟಾಪ್ ಆಗಿ ಹೆಣ್ಣು ಹೂಗಳು ಬರುವಂತದ್ದು ಅನುಕೂಲ ಆಗ್ತದೆ ಸರ್. ಅದನ್ನ ಯಾವಾಗ ಅಂದ್ರೆ ಈ ಟ್ರೂ ಲೀವ್ಸ್ ಅಂತೀವಿ ನಾವು, ಅಂದ್ರೆ ನಾಟಿ ಮಾಡಿದ್ಮೇಲೆ ನಿಜವಾಗಿರುವಂತಹ ಎಲೆಗಳು ಅಂದ್ರೆ ಬೀಜ ಜೊತೆಗೆ ಹತ್ಕೊಂಡ್ಬಂದಿರಂತ ಎಲೆಗಳು ಬಿಟ್ಟು ನಿಜವಾದ ಎಲೆಗಳೇನು ಬೆಳೆದಿರ್ತಾವೆ ಎರಡರಿಂದ ನಾಲ್ಕು ಎಲೆಗಳು ಇದ್ದಂತಹ ಸಂದರ್ಭದಲ್ಲಿ ಒಂದು ಸಾರಿ ಅದನ್ನ ಸಿಂಪಡಣೆ ಮಾಡಿದ್ವಿ ಅಂತಂದ್ರೆ ಬೆಳೆಗಳದ್ದು ವೆಜಿಟೇಟಿವ್ ಗ್ರೋತ್ ನಿಯಂತ್ರಣ ಆಗ್ತದೆ, ಬಳ್ಳಿ ಬೆಳೆಯೋದು, ಅದ್ರ ಜೊತೆಗೆ ಬೇಗನೆ ಹೆಣ್ಣು ಹೂಗಳು ಜಾಸ್ತಿ ಬಂದು ಕಾಯಿ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈ ಕರ್ಬೂಜ ಒಂದು ಬೆಳೆಯಲ್ಲಿ ಕೊಯ್ಲು ಮಾಡುವಂತ ಸಮಯ ಯಾವ್ದು ಸರಿಯಾದಂತ ಹೇಳ್ತಾರೆ ಸರ್? ಸರ್ ಇಲ್ಲಿ ಎರಡು ಸಮಯ ಅಂದ್ರೆ ನಾವು ಎಷ್ಟು ಡ್ಯೂರೇಷನ್ ಆದ್ಮೇಲೆ ಅನ್ನೋದು ಒಂದಿರ್ತದೆ, ಹಣ್ಣಾದಾಗ ಒಂದು. ಹಂಗ್ ನೋಡಿದ್ರೆ ನಾವು ಈಗ ತಳಿಗಳ ಅನುಸಾರವಾಗಿ 100 ರಿಂದ 110 ದಿನಗಳದ್ದು ಇದು ಒಂದು ಬೆಳೆ ಇರೋದ್ರಿಂದ ಇದು ನಮ್ಗೆ ಆ ಸಂದರ್ಭದಲ್ಲಿ ಹಣ್ಣುಗಳೆಲ್ಲ ಕೊಟ್ಟು ಬಳ್ಳಿಗಳು ಒಂದ್ ಸ್ವಲ್ಪ ವೀಕ್ ಆಗಿ ಎಲೆಗಳು ಹಳದಿ ಆಗ್ತಿರ್ತಾವ ಅವಾಗ ನಮ್ಗೆ ರೈತರಿಗೆ ಗೊತ್ತಾಗ್ತದೆ ನಾವು ಹಣ್ಣುಗಳನ್ನ ಕಟಾವ್ ಮಾಡ್ಬೇಕಂತ. ಇನ್ನು ಎರಡನೇದು ಇದ್ರದ್ದು ಸುವಾಸನೆ ಹಣ್ಣಿರೋದ್ರಿಂದ ಆ ಹಣ್ಣು ಸ್ವಲ್ಪ ಡೆವಲಪ್ ಆದ್ಮೇಲೆ ಸುವಾಸನೆ ಹೊಲದಲ್ಲಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ, ಅದು ಗೊತ್ತಾಗ್ತದೆ ಸರ್. ನಾವು ಹಣ್ಣನ್ನು ಕಟಾವ್ ಮಾಡಬೇಕಿದ್ದಾಗ ಹಣ್ಣಿನ ಪಿಟಿಯೋಲ್ ಅಂತೀವಿ ಅಂದ್ರೆ ಹಣ್ಣನ್ನ ಹಿಡ್ಕೊಂಡಿರ್ತದಲ್ಲ ಅದು ಆ ಭಾಗದಲ್ಲಿ ಸ್ವಲ್ಪ ನಾವು ಜರ್ಕ್ ಹೊಡೆದ್ವಿ ಅಂತಂದ್ರೆ ಅದು ತಾನಾಗಿನೇ ಹಣ್ಣು ಬಿಚ್ಚಕೊಂಡು ಬರುವಂತದ್ದು ಇರ್ತದೆ. ಆಮೇಲೆ ಈ ಹಣ್ಣಿನಲ್ಲಿ ಹಣ್ಣಿಗೆ ಹತ್ಕೊಂಡು ಮೇಲೆ ಇರುವಂತಹ ಎಲೆ ಅಪೋಸಿಟ್ ಸೈಜ್ ಒಂದು ಟೆಂಡ್ರಿಲ್ ಅಂತ ಹೇಳ್ತೀವಿ ನಾವು, ತಂತು ಎಲೆ ಅಂತ, ಅದು ಒಣಗಿತ್ತು ಅಂದ್ರೆ ನಮ್ಗೆ ಗೊತ್ತಾಗ್ತದೆ ಇದು ಹಣ್ಣು ಕಟಾವಿಗೆ ಬಂದಿದೆ ಅಂತ ಹೇಳಿ ರೈತರು ಇದರಲ್ಲಿ ಆಲ್ರೆಡಿ ಎಕ್ಸ್ಪರ್ಟ್ ಇರ್ತಾರೆ. ಇಲ್ಲೇನಂತಂದ್ರೆ ಮಾರ್ಕೆಟ್ ಅಲ್ಲಿ ಬೆಲೆ ಇದೆ ಅಂತ ಬೇಗನೆ ಹಣ್ಣು ಕಟಾವು ಮಾಡೋದನ್ನ ನಾವು ತಡೆಯುವಂತದ್ದು, ಯಾಕಂದ್ರೆ ಉತ್ತಮವಾಗಿ ಹಣ್ಣು ಬೆಳೆಲಿಲ್ಲ ಅಂದ್ರೆ ಅದು ಖರೀದಿ ಆದ್ಮೇಲೆ ಗ್ರಾಹಕರಿಗೆ ಅದು ಅನುಕೂಲ ಆಗೋದಿಲ್ಲ. ಮತ್ತು ನಾವು ಸರ್ವೇ ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಯನ್ನ ತಂಪಾದ ಸಮಯದಲ್ಲಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಇರಬಹುದು ಅಥವಾ ಲೇಟ್ ಈವ್ನಿಂಗ್ ಅಂತ ಸಾಯಂಕಾಲದ ಹೊತ್ತಲ್ಲಿ ಕಟಾವು ಮಾಡಿ ಆ ಹೊಲದಲ್ಲಿರುವಂತಹ ಹೀಟ್ ಫೀಲ್ಡ್ ಹೀಟ್ ಅಂತ ಏನಂತೀವಿ ಅದನ್ನ ತೆಗೆದು ಸ್ವಲ್ಪ ತಂಪು ಮಾಡಿ ನೀರು ಹಾಕಬೇಕಿಲ್ಲ, ತಂಪು ಪ್ರದೇಶದಲ್ಲಿ ನೆಲ್ಲಿನ ಪ್ರದೇಶದಲ್ಲಿ ಇಟ್ಟು ಮರುದಿನ ನಾವು ಸಾಗಾಣಿಕೆ ಮಾಡಲಿಕ್ಕೆ ಅನುಕೂಲ ಸರ್. ಸರ್ ತಾವ್ ಹೇಳಿದ್ರೆ ಅಂದ್ರೆ ತಂಪಾದ ವಾತಾವರಣದಲ್ಲಿ ಕಟಾವ್ ಮಾಡಬೇಕು ಅಂತ ಹೇಳಿ, ಅದ್ರ ಜೊತೆಗೆ ನಮ್ಮ ರೈತರು ಬೆಳೆ ಬಂದಿರ್ತತೆ ಕಟಾವ್ ಮಾಡ್ಲೇಬೇಕಾಗತ್ತೆ ಅನಿವಾರ್ಯ, ಆದ್ರೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ನಲ್ಲಿ ಏನು ರೇಟ್ ಇರುವುದಿಲ್ಲ, ಈ ಒಂದ್ ಸಮಯದಲ್ಲಿ ರೈತರು ಅದನ್ನ ಸಂಗ್ರಹಣೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಸಂಗ್ರಹಣೆ ಮಾಡ್ಲಿಕ್ಕೆ ಅವಕಾಶ ಇದೆ, ನಾವು ಕೋಲ್ಡ್ ಸ್ಟೋರೇಜ್ ಗಳಲ್ಲಿ ಇಡಬಹುದು ಅದನ್ನ. ಈ ಬೆಳೆ ಕಡಿಮೆ ದರದ ಬೆಳೆ ಇರೋದ್ರಿಂದ ಇದನ್ನ ಸ್ಟೋರ್ ಮಾಡಿದ್ಮೇಲೆ ಹೆಚ್ಚು ರೇಟಿಗೆ ಜನ ಖರೀದಿ ಮಾಡುವಂತದಾಗೋದಿಲ್ಲ. ಹಾಗಾಗಿ ರೈತರು ಏನಪ್ಪಾ ಅಂದ್ರೆ ಸ್ವಲ್ಪ ಲಾಭ ಆದ್ರೂ ಅಡ್ಡಿಲ್ಲ, ಸೂಕ್ತವಾದ ಒಂದು ಮಾರುಕಟ್ಟೆಯನ್ನು ಹುಡುಕೊಂಡು ಮೊದಲಿಗೆ ಮಾರಾಟ ಮಾಡೋ ಚಲೋ. ಮತ್ತೆ ಎರಡನೇದು ನಮ್ಮ ಭಾಗದಲ್ಲಿ ಆಗಬೇಕಾಗಿರೋದು ಏನಂತಂದ್ರೆ ಈ ಹಣ್ಣು ಬಹಳ ಉತ್ತಮವಾಗಿರುವಂತಹ ಹಣ್ಣು, ಇದ್ರದ್ದು ಜ್ಯೂಸ್ ಅಂದ್ರೆ ನಾವು ರಸನ ತಯಾರು ಮಾಡುವಂತದ್ದು, ಮತ್ತೆ ಇದ್ರ ಬೀಜಗಳ ಸಮೇತವಾಗಿ ಈಗ ನೋಡ್ರಿ ನಾವು ಹೆಚ್ಚು ಪ್ರೋಟೀನ್ ಅನ್ನ ಪಡೀಲಿಕ್ಕೆ ಜಿಮ್ ಮಾಡೋರೆಲ್ಲ ಇದ್ರ ಬೀಜಗಳನ್ನೆಲ್ಲ ತಿಂತಾ ಇದ್ರಲ್ಲ, ಇಂತಹ ಒಂದು ಸಣ್ಣ ಕೈಗಾರಿಕೆಗಳನ್ನು ನಮ್ಮ ಭಾಗದಲ್ಲಿ ಬಂದ್ರೆ ಈ ತಾವು ಕೇಳಿರುವಂತಹ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಅದನ್ನ ರೇಟ್ ಜಾಸ್ತಿ ಮಾಡಿ ಮಾರುವಂತದ್ದು ಅದು ಕಷ್ಟ ಆಗ್ತದೆ. ಆದ್ರೆ ರೈತರು ತಮ್ಮಲ್ಲಿ ಏನಪ್ಪಾ ಅಂದ್ರೆ ನೆರಳು ಪ್ರದೇಶ ಇತ್ತು ತಂಪು ಪ್ರದೇಶ ಮಾಡಿಕೊಂಡು ಅವರ ಕೊಠಡಿಗಳಲ್ಲಿ ಇದನ್ನ ಇಟ್ಕೊಳ್ಬಹುದು, ಅದನ್ನ ಇಟ್ಕೊಂಡು ಮಾರಾಟ ಮಾಡೋದು ಸೂಕ್ತ ಆಗ್ಬಹುದು. ತಾವ್ ಹೇಳಿದ್ರೆ ಏನಂದ್ರೆ ಈಗ ಹಣ್ಣು ಮಾರಾಟ ಆಗದಿದ್ರೆ ಅದನ್ನ ಏನು ಉಪ ಉತ್ಪನ್ನಗಳಾಗಿ ಮಾಡಿಕೊಂಡು ಅದನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ರೈತರೇ ಮಾಡ್ಕೊಳಕ್ ಆಗೋದಿಲ್ಲ, ಆದ್ರೂ ಸಣ್ಣ ಸಣ್ಣ ಕೈಗಾರಿಕೆಗಳು ಮುಂಬರುವ ದಿನಗಳಲ್ಲಿ ಇದು ಆದ್ರೆ ಒಳ್ಳೇದು ಅನ್ನೋದು ಒಂದು ವಿಚಾರ ಸರ್. ಈಗ ನಮ್ಮ ರೈತರು ಈ ಕರ್ಬೂಜ ಬೆಳೆ ಬೆಳಿಬೇಕಂದ್ರೆ ಅವರಿಗೆ ಏನ್ ಒಂದು ಕಿವಿ ಮಾತು ಹೇಳಕ್ಕೆ ಹೇಳ್ತಾರೆ ಸರ್ ಈ ನಮ್ಮ ಕಲಬುರಗಿ ವಿಭಾಗದಲ್ಲಿ? ಮುಖ್ಯವಾಗಿ ಹೇಳೋದು ಇದೆ ಸರ್, ಈ ಕರ್ಬೂಜ ಬೆಳೆ ಕಡಿಮೆ ಅವಧಿಯ ಬೆಳೆ ಇರೋದ್ರಿಂದ ಬಹಳ ಲಾಭದಾಯಕವಾಗಿರುವಂತಹ ಬೆಳೆ ಇದೆ. ಇದನ್ನ ಮಲ್ಚಿಂಗ್ ಅಲ್ಲಿ ಬೆಳೀತಾ ಇದ್ದಾಗ ಒಂದು ಸಾರಿ ನಾವೇನ್ ಮಲ್ಚಿಂಗ್ ಹಾಕಿರ್ತೀವಿ ಆ ಮಲ್ಚಿಂಗ್ ಪೇಪರ್ 30 µg ಬಳಸಿದ್ರು ಅಂತಂದ್ರೆ ಅದೇ ಮಲ್ಚಿಂಗ್ ಅಲ್ಲಿ ಅದೇ ಬೆಡ್ ಮೇಲೆ 2-3 ಬೆಳೆಗಳನ್ನ ನಾವು ಬೆಳಿಬಹುದು. ಸೊ ಬೆಳೆ ಸರಣಿಗಳಲ್ಲಿ ಇದನ್ನ ಬಳಸ್ಕೊಳ್ಳೋದು ಮತ್ತು ಅಂತರ ಬೆಳೆಯಾಗಿ ಇದನ್ನ ಬೆಳೆಸ್ಕೊಂಡು ನೀರು ನಿರ್ವಹಣೆ ಮತ್ತು ಹೆಚ್ಚು ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಿ ಈ ಬೆಳೆಯನ್ನ ಕಡಿಮೆ ಖರ್ಚಿನಲ್ಲಿ ಬೆಳೆದ್ರೆ ಮಾರುಕಟ್ಟೆಯಲ್ಲಿ ಏರುಪೇರು ಆಗುವಂತಹ ರೇಟ್ ಇದ್ರೂ ಕೂಡ ರೈತರು ಲಾಭ ಪಡೆಯಲಿಕ್ಕೆ ಇದು ಬೆಳೆ ಬಹಳ ಅನುಕೂಲ ಇದೆ ಅಂತ ಹೇಳ್ಬಹುದು ಸರ್. ಹಾಗಾಗಿ ನೀರು ನಿರ್ವಹಣೆ ಮತ್ತು ಮಲ್ಚಿಂಗ್ ನಲ್ಲಿ ಬೆಳೆಯೋದನ್ನು ರೈತರು ಮೊದಲು ಅದನ್ನು ಗಮನದಲ್ಲಿ ಇಟ್ಕೊಂಡು ಸಸಿಗಳನ್ನೇ ನಾಟಿ ಮಾಡಿ ಬೆಳೆದ್ರೆ ಅವರಿಗೆ ಉತ್ತಮ ತಾಂತ್ರಿಕತೆಗಳ ಅಳವಡಿಕೆ ಮಾಡ್ಕೊಂಡಂಗೆ ಆಗುತ್ತೆ ಅಂತ ನಮ್ದು ಒಂದು ಸಂದೇಶ ಸರ್. ತುಂಬಾ ಧನ್ಯವಾದ ಸರ್. ಕರ್ಬೂಜ ಒಂದು ಬೆಳೆಯ ಬೇಸಾಯ ಕ್ರಮಗಳನ್ನು ಯಾವ ರೀತಿ ಬೆಳೆದ್ರೆ ಅದು ಲಾಭದಾಯಕವಾಗಿ ನಮ್ಮ ರೈತರು ಅದನ್ನ ನೋಡಬಹುದು ಮತ್ತೆ ಏನೇನು ಬೇಸಾಯ ಕ್ರಮಗಳನ್ನು ಅನುಸರಿಸಿದ್ರೆ ಅವರು ಸರಿಯಾಗಿ ಬೆಳೆನ ಪಡಿಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಅವಕಾಶಕ್ಕಾಗಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಈ ತನಕ ಕರ್ಬೂಜ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ನಿಂಗದಳ್ಳಿ ಮಲ್ಲಿಕಾರ್ಜುನ್ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಇದುವರೆಗೆ ಕಲ್ಯಾಣ ಕೃಷಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆತ್ಮಯೋಜನೆ, ಕೃಷಿ ಇಲಾಖೆ, ಕಲಬುರಗಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ. ಹಾ ಬಾರ ಪರಜಣ. ಏನ್ ನಡೆದ? ಏನಿಲ್ಲಪ್ಪ, ಮನೆ ಕೆಲಸ ಇರ್ತಾವಲ್ಲ ಅವೇ, ಕೇರವು ಕೊಚ್ಚವು ಇವೇ ಕೆಲಸಗಳು. ಶುಭಕ, ಅಂದಂಗ ಮೊನ್ನೊಂದು ಘಟನೆ ಆಯ್ತವ. ಹೌದಾ? ಒಂದ್ ಹಂಗೆ ಹಂಗೆ ನೋಡ್ಲಿದ್ದ ಒಂದು ಘಟನೆ ಆಯ್ತು, ಅದ್ರ ಬಗ್ಗೆ ಬಹಳ ವಿಚಾರ ಮಾಡಿದ್ದೆ. ಏನಪ್ಪ ಅಂತ ವಿಚಾರ ಮಾಡುವಂತದ್ದು ಅಂದ್ರೆ, ಇದು ಎಲ್ಲರಿಗೂ ಗುರುತಿರುವಂತದ್ದ, ಅಂದ್ರೆ ಎಲ್ಲರೂ ಅನುಭವಿಸಿರ್ತಾರ, ಆದ್ರೆ ಅದ್ರ ಬಗ್ಗೆ ಹೆಚ್ಚಿ ನಾವು ವಿಚಾರ ಮಾಡಿರುವುದಿಲ್ಲ. ಹೌದಾ? ಅಂದ್ರೆ ನನಗೆ ಅನಿಸ್ಲಿ. ಮತ್ ಯಾವ್ದಪ್ಪ ಅಂತದ್ದು? ಏನಾಯ್ತಂತೆ, ಮೊನ್ನೆ ಮನೆಯಾಗ ಗೇಟ್ ಇರ್ತಾರ. ಹೌದು. ಏನೋ ಅಲ್ಲೇ ಕೆಲ್ಸ ಇತ್ತು, ಗೇಟ್ ಯಾಕೆ ಹಾಕೋದು ಅಂತಕೊಂಡು ಗೇಟ್ ತೆರೆದಿಟ್ಟು ಹೋದೆ. ವಾಪಸ್ ಬಂದ್ ಗೇಟ್ ಹಾಕಿದೆ. ಗೇಟ್ ಹಾಕಿಂಗ್ ತಿರುಗಿ ನೋಡ್ತೀನಿ, ಒಳಗೊಂದು ನಾಯಿ ಕೂತು. ಓಹೋ, ದೊಡ್ಡದೇ ನಾಯಿ ಇತ್ತು. ಅದು ನನಗ್ ನೋಡುದು, ನಾ ನಾಯಿಗೆ ನೋಡಿದೆ. ಅದು ಎದ್ದು ನಿಂತದ. ಅದು ಹೊರಗ್ ಹೋಗ್ಬೇಕಂತದ, ಜಾಗ ಇಲ್ಲ, ಗೇಟ್ ಬಲ್ ಹೋಯ್ತು. ಗೇಟ್ ಕೆಳಗಿಂದ ನುಗ್ಬೇಕಂತದ, ಗೇಟ್ ಬಾಜುಡಿಂದ ಹೋಗ್ಬೇಕಂತದ, ಆಗವಲ್ದು. ಇನ್ನ ನಾ ಹೋಗಿ ಗೇಟ್ ತೆಗಬೇಕಂತೀನಿ, ಅದೇ ಮೈ ಮೇಲೆ ಹಾಕ್ತು ಅಂತ ನನಗೆ ಗೊತ್ತಿತ್ತು. ನೀನ್ ಗಂಜಿಗೆ ಬರ್ತದೆ ಅಂತೇಳಿ. ಹೌದಿಲ್ಲ, ಸಹಜ ಅಲ್ವಾ? ಕರೆ ಅದ ಬಿಡು. ಹಾಗೆಯಲ್ಲಿ ನಮ್ ಸಾಕಿದ ನಾಯಿಗಳಿದ್ರು ನಮ್ ಗಂಜಿಗೆ ಬರಂಗಿಲ್ಲ. ಬೇರೆ ನಾಯಿ ಅಂದ್ಕೊಳ್ಳ ಸ್ವಲ್ಪ ಅಂಜಿಗೆ ಬಂದಿ, ಅಂಜಿಗೆ ಬರೋದು. ಹೌದಿಲ್ಲ, ನಾ ಏನ್ ಮಾಡ್, ನಾನು ಹಂಗೆ ಸುಮ್ ನಿಂತೆ. ಅದಕ್ಕೆ ನೋಡ್ಕೊ, ಅದು ನನಗೆ ನೋಡ್ಕೊಂಡು ನಿಂದಿರ್ಲಿಲ್ಲ, ಪ್ರಯತ್ನ ಮಾಡ್ಲಿತ್ತು. ಈ ಸಂದೇಹ ಹೋಗ್ಲಿ, ಆ ಸಂದೇಹ ಹೋಗ್ಲಿ ಅಂತೇಳಿ ಹಿಂಗ್ ಗೇಟಿಗೆ ಎರಡು ಸಂದಿ ಇರ್ತಾವ, ಎರಡು ಸಲ ಇರ್ತಾವ, ಅದು ನಡುವಿಗೆ ಹೋಗಂತೇಳಿ ಮೂತಿ ಹಾಕ್ತು. ಮುಂದಿನ ಎರಡ್ ಕಾಲ್ ಹೋದು, ಸಿಕ್ಕಿತ್ತು. ಒದ್ದಾಡ್ಲಿತ್ತು, ಒದರ್ಲಿತ್ತು, ಹಿಂದ್ ಬರ್ಲಿಕ್ಕೂ ಬರಲಾಗ್ಯದ, ಮುಂದ್ ಹೋಗ್ಲಿಕ್ಕೂ ಆಗಲ್ಲ. ಈ ಒದರಾಡೋದ್ ಕೇಳಿ ಎರಡು ನಾಯಿ ಬಂದು ಅಲ್ಲೆಲ್ಲಿ ಹೊರಗಿದ್ದು ಗೇಟ್ ಹೊರಗೆ ನೋಡಿಲ್ಲ, ಬಂದ ಆಜು ಬಾಜು ನಿಂತು ಕುಯ್ ಕುಯ್ ಕುಯ್ ಕುಯ್ ಅಂತ ಹೇಳಿ ಅದ್ರ ಜೊತೆಗೆ ಮಾತಾಡಿದಾಗ ಮಾಡಿತ್ತು. ಆಮೇಲೆ ಏನಾಯ್ತು ಅಂತಂದ್ರ, ಒಂದ್ ಎರಡ್ ನಿಮಿಷ ಆದ್ಮೇಲೆ ಬಹಳ ತ್ರಾಸ ಐತೆ ಅದಕ್ಕ. ಆದ್ರೆ ಹಿಂಗ ಹಿಂಗ್ ಸರ್ಕಸ್ ಮಾಡಿ ಸರ್ಕಸ್ ಮಾಡಿ ತನ್ನ ಮೈ ಹೊರಗೆ ಹಾಕೊಂಡು ಮೂರು ನಾಯಿ ಹೋದು. ಇಲ್ಲಿ ಶೋಭಕ, ನಾ ಏನ್ ಗಮನಿಸಿದೆ ಅಂದ್ರೆ, ನೀ ಏನ್ ಗಮನಿಸಿದ್ ಗೊತ್ತಿಲ್ಲ, ನಾ ಗಮನಿಸಿದ್ದೇನಂತಂದ್ರ, ಆ ಎರಡು ನಾಯಿನ್ ಬಂದ್ವಲ್ಲ ಇದ್ರ ಬಾಜು ನಿಂತು ಕೊಯ್ ಕೊಯ್ ಕೊಯ್ ಕೊಯ್ ಮಾಡ್ಲಿತ್ತು. ಆದ್ರ ಅವು ಎರಡು ನಾಯಿ ಏನ್ ಅದಕ್ಕೆ ಕೈ ಹಿಡಿದು ಹೊರಗೆ ಎಳಿಲಿಕ್ಕೆ ಬರ್ತೀವ? ಬರಂಗಿಲ್ಲ, ಬರಂಗಿಲ್ಲ. ಯಾಕಂತಂದ್ರ ನಿಸರ್ಗ ಕೈ ಕೊಟ್ಟಿಲ್ಲ, ಕೈ ಕೊಟ್ಟಿಲ್ಲ, ಅದ್ರ ಜೊತೆಗೆ ಏನು ಮಾಡ್ಲಿಕ್ಕೆ ಬರಂಗಿಲ್ಲ ಅವಕ್ಕ. ಆದ್ರ ಬಾಜು ನೋಡ್ಕೊಂಡ್ ನಿಂದಿರ್ತಾವ, ಬಾಜು ಬಂದು ನಿಂತು ಕುಯ್ ಕುಯ್ ಕುಯ್ ಅಂದು ನಾಯಿನ್ ತಿಳ್ಕೊಂಡೆ, ಸಪೋರ್ಟ್ ಮಾಡ್ಲಿತ್ತವ, ನಾ ನಿನ್ ಜೊತೆಗೆ ಇದ್ದೀವಪ್ಪ, ನಿನ್ಗೇನು ಆಗುದಿಲ್ಲ, ನೀ ಪ್ರಯತ್ನ ಮಾಡಿ ಹೊರಗ್ ಬಾ, ನಾವ್ ಇಲ್ಲಿ ನಿಂತೀವಿ ಅಂತ ಅಂದು ಏನು ಅಂತ ನಾ ತಿಳ್ಕೊಂಡೆ. ಖರೆ ಅದ ರಾಜಣ್ಣ, ಈ ಮೂಕ ಪ್ರಾಣಿಗಳ ಸಹಿತ ಒಂದರ ಕಷ್ಟ ಆಗ್ಲಿಕ್ಕದ ಅಂತಂದ್ರ ಅವ್ರ ತ್ರಾಸೊಳಗ ತಾವು ಸಹಿತ ಭಾಗವಹಿಸ್ತಾವ, ಸಹಭಾಗಿ ಆಗ್ತಾವ. ಅವಕ್ಕೇನು ಮಾಡ್ಲಿಕ್ಕೆ ಆಗಂಗಿಲ್ಲ, ಸುಮ್ಮ ನೋಡ್ತಿರ್ತಾವ, ಬರೀ ಕುಯ್ ಕುಯ್ ಕುಯ್ ಅಂತ ಒದರ್ತಾವ. ಅದ್ ತಮ್ಮದೇ ಒಂದು ಭಾಷೆ ಇರ್ತದೋ ಅದು ಏನೋ, ಒಟ್ಟ ಮಾತಾಡ್ದಂಗೆ ಮಾತಾಡ್ತಿರ್ತಾವ. ಅದ್ರಲಿಂದ ಕಷ್ಟಕ್ಕೇನ್ ಸಿಕ್ಕಾಕೊಂಡಿರ್ತದಲ್ಲ, ಅದಂತೂ ಪೂರಾ ನಿಸತ್ವನೇ ಆಗಿರ್ತದ ಅದು. ಹೌದು. ಆದ್ರೆ ಜೊತೆಗೇನ್ ಬಂದಿರ್ತಾವಲ್ಲ, ಅದ್ರ ನೋಡಿ ಇದು ಪ್ರಯತ್ನ ಮಾಡ್ಲಿಕ್ಕೆ ಚಾಲು ಮಾಡ್ದೊಳಗೆ ಒಂದು ಜೋಶ್ ಹೆಚ್ಚಾಗ್ತದೆ, ಗಟ್ಟಿತನ ಅದ ಅಂತಲ್ಲೇ. ಹಾ, ಜೋಶ್ ಹೆಚ್ಚಾಗೋದಂದ್ರೇನು, ಅದಕ್ಕೆ ಗಟ್ಟಿತನ ಅದ, ನನ್ ಬಲ್ಲಿ ಶಕ್ತಿ ಅದ, ನಾ ಮುಂದುವರಿ. ಹೌದು ಹೌದಲ್ಲ, ನಾ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ಅದು ಹೊರಗ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತದ ನೋಡಿ, ಹೊರಗ್ ಹೋಯ್ತು ನೋಡಿ, ಕಷ್ಟದಿಂದ ಹೊರಗ್ ಬರ್ತದ. ಹೌದಲ್ಲ, ಅದಕ್ಕೆ ಶೋಭಕ್ಕ ನಾ ಏನಂತೀನಿ, ಈ ಪ್ರಾಣಿಗಳೊಳಗ ಮನುಷ್ಯನ ಒಂದು ಪ್ರಾಣಿನ. ಹೌದು ಹೌದಲ್ಲ, ಹೌದೌದು, ಪ್ರಾಣಿಗಳೊಳಗ ಬುದ್ಧಿ ಇರುವಂತವನು ವಿಚಾರ ಮಾಡುವಂತದ್ದು ಒಂದು ಶಕ್ತಿ ಇದ್ರೆ ಮನುಷ್ಯ, ಮನುಷ್ಯಗೆ ಪ್ರಾಣಿಗಳಿಗೂ ಅದ. ಆದ್ರೆ ಅವ್ರಿಗೆ ಬದುಕಲಿಕ್ಕೆ ಏನ್ ಬೇಕು ಅಷ್ಟೇ ಬುದ್ಧಿ, ಅದು ಸೀಮಿತ ಅದಲ್ಲೇ, ಸೀಮಿತ. ತನ್ನ ಬದುಕಲಿಕ್ಕೆ ಒಂದು ಆಹಾರ ಬೇಕು, ಇದು ಹೋಗಿ ತಿನ್ಬೇಕು, ತನಗ ಒಂದು ಪ್ರೊಟೆಕ್ಷನ್ ಬೇಕು, ಹ್ಯಾಂಗ್ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ನಾ ತಿಳ್ಕೊಂಡದ್ದು ಇಷ್ಟೇ ಅದ. ಮನುಷ್ಯನಿಗೆ ಇದಕ್ಕಿಂತ ಮುಂದೆ ಹೋಗಿ ವಿಚಾರ ಮಾಡುವಂತ ಒಂದು ಶಕ್ತಿ ನಿಸರ್ಗ ದೇವರು ಕೊಟ್ಟ. ಹೌದು. ಆದ್ರ ಮನುಷ್ಯನೊಳಗ ಇಕಡಿ ಇಕಡಿ ಇದೇನಂತಂದ್ರೆ ಒಂದ್ ಸಂಕುಚಿತ ಮನೋಭಾವನೆ ಬೆಳಿಲಿತ್ತದ, ಬೆಳೆದನು ಅಂತ ಅನ್ಬಹುದು. ಹೌದಿಲ್ಲ, ಈಗ ಸಾಕಷ್ಟು ನೋಡ್ತೀವಲ್ಪ, ಎಷ್ಟು ಸಣ್ಣ ಸಂಸಾರಗಳಾಗಲಿ ಅಥವಾ ಮೊದ್ಲೆಲ್ಲ ಎಷ್ಟು ದೊಡ್ಡ ದೊಡ್ಡ ಸಂಸಾರಗಳು, ಒಂದ್ ಮನೆಯೊಳಗೆ 15-20-30 ಜನನು ಇರ್ತಿದ್ರಲ್ಲಿ, ಎಲ್ಲರೂ ಇರ್ತಿದ್ರು. ಅವ್ರಿಗೆ ಏನ್ ಅನಿಸ್ತಿತ್ತು, ಒಬ್ರಿಗೆ ಆರಾಮಿಲ್ಲ ಅಂದ್ರೆ ಅಷ್ಟು ಮಂದಿ ಜೊತೆಗೆ ಇರ್ತಿದ್ರು ಅವರು. ಎಲ್ಲರೂ ಏನ ಬಸ್ಸಾಗ ಆರಾಮಿಲ್ಲಪ್ಪ ಅಂತೇಳಿ ಆ ಬಸ್ಸಾಗ ಇದು ಮಾಡಿದ್ರೆ ಎಷ್ಟು ಮಂದಿ, ಎಷ್ಟು ಮಂದಿ ಅವರಿಗೆ ಸಪೋರ್ಟ್ ಮಾಡೋರು. ಈಗೆಲ್ಲದ ಸಣ್ಣ ಫ್ಯಾಮಿಲಿ, ಗಂಡ ಹೆಂಡತಿ ಒಂದ ಮಗು ಇಲ್ಲ ಎರಡು ಮಕ್ಕಳು, ಬಹಳ ಆಯ್ತು. ಹೌದು, ಅಷ್ಟು ಸಣ್ಣದಾಗ್ಯಾವ. ಮತ್ತ ಸಂಬಂಧಗಳು ಹೆಂಗ ಗಟ್ಟಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಹೇಳು? ಯಾಕಂದ್ರೆ ಬೆಳೆಯೋ ಪರಿಸರನೇ ಹಂಗಾಗ್ಬಿಟ್ಟದ ಈಗ. ಈಗ ನಮ್ಮ ಮಕ್ಕಳಿಗೆ ಒಂದ ಎರಡ ಆದಾಗ ಅವ್ರು ಸಾಕಷ್ಟು ಮಂದಿ ಜೊತೆ ಕುಡ್ಕೊಂಡು ಬೆಳಿಲಿಕ್ಕೆ ಆಗಂಗಿಲ್ಲ. ಅವ್ಕ ಬೆಳೆದಿದ್ ರೂಢಿನೇ ಇಲ್ಲ, ರೂಢಿನೇ ಇರಂಗ. ಒಂದೇ ರೂಮ್ ನಾಗ ಕೂತು ಒಬ್ಬರೇ ಓದಿದ್ದು, ಎಲ್ಲೋದ್ರೂ ಒಬ್ಬರೇ ಹೋದ್ರೆ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕು, ಜೊತೆ ಹೋಗ್ಬೇಕು. ಇಲ್ಲ ಒಂದ್ ಅಣ್ಣ ತಮ್ಮ ತಂಗಿ ಇದ್ರೆ ಅವ್ರ ಜೊತೆ ಹೋಗ್ಬೇಕು ಅಷ್ಟೇ, ಮೂರದ್ರು ಇಲ್ಲ ಅಂದಂಗ. ಆಮೇಲೆ ಇನ್ನೊಬ್ರದ್ದು ಭಾವನೆಗಳನ್ನ ಅರ್ಥ ಮಾಡ್ಲಿಕ್ಕೆ ಆಗಂಗಿಲ್ಲ ಅವರಿಗೆ. ಹೌದಲ್ಲ ಅಂತಂದ್ರೆ ಶೋಭಕ, ಇವೆಲ್ಲ ವಿಚಾರಗಳನ್ನ ನೋಡಿದ್ರೆ ನಾವ್ ಎಲ್ಲಿಗೆ ಹೋಗಿ ಮುಟ್ಲಿತ್ತೀವಿ ಗೊತ್ತಾಗಲ್ಲ. ಅದಕ್ಕೆ ನಾನು ಅದನ್ನು ಈ ಒಂದು ಸಂಕುಚಿತ ವಿಚಾರಗಳಿಂದ ಸ್ವಲ್ಪ ಹೊರಗೆ ಬಂದು ಸ್ವಲ್ಪ ದೊಡ್ಡದಾಗಿ ವಿಚಾರ ಮಾಡಿ ಎಲ್ಲರ ಜೊತೆ ನಾವು ಬೆಳಲಿಕ್ಕೆ ನಿಂತೀವಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಪ್ರಾಣಿಗೂ ಜೀವನದ ಒಂದಿಲ್ಲ ಒಂದ್ ಹಂತದೊಳಗ ಕಷ್ಟಕಾಲ ಇದ್ದೇ ಇರ್ತದೆ, ಕಷ್ಟಕಾಲ ಇದ್ದೇ ಇರ್ತದೆ, ಸುಖನೂ ಇದ್ದೇ ಇರ್ತದೆ. ಆದ್ರೆ ಸುಖದೊಳಗ ನಾವೆಲ್ಲರಿಗೂ ಮರಿತೀವಿ, ಕಷ್ಟದೊಳಗೆ ಎಲ್ಲರೂ ನೆನಪು ಬರ್ತಾರೆ. ಹೌದು, ಸುಖ ಇತ್ತಂದ್ರೆ ಯಾರು ನೆನಪಾಗಂಗಿಲ್ಲ, ಯಾರು ಬೇಕೇ ಆಗಂಗಿಲ್ಲ. ನಾ ಮಾಡಿನಿ ನಂದು ಅನ್ನೋದೊಂದು ಅಹಮ್ಮ ಬಂದ್ಬಿಡ್ತೀನಿ. ಅದೇ ಆರಾಮಿರ್ಲಾರ್ದಾಗ, ಕಷ್ಟ ಬಂದಾಗ, ದವಾಖಾನಿ ಸೇರಿದಾಗ, ಆಮೇಲೆ ಏನೋ ಒಂದು ಅನಾಹುತಗಳಾದಾಗ, ಅವಾಗ ಎಲ್ಲಾರು ನೆನಪಾಗ್ತಿರ್ತಾರೆ. ಆದ್ರೆ ಯಾರು ಬರ್ತಾರ, ಅವಾಗ ಯಾರು ಬರಬೇಕು? ಯಾಕಂತಂದ್ರೆ ನಾವು ಬರುವಂಗ ನಾವು ಸಂಬಂಧ ಇಟ್ಕೊಂಡಿವಿ. ಹೌದು, ಅದು ಬಹಳ ಮುಖ್ಯ. ಇನ್ನೊಬ್ಬರಿಗೆ ನಾವು ಅನ್ನೋದಕ್ಕಿಂತ ಮೊದಲು ನಾವು ಇಟ್ಕೋಬೇಕು, ಪ್ರಶ್ನೆ ಮಾಡ್ಕೊಳ್ತೀವಿ. ಅವಾಗಂತ ಅವನಿಗೆ ಆರಾಮಿದ್ದಿಲ್ಲ, ನಾ ಹೋಗಿ ನೆನವಾಗ ಹೋಗಿಲ್ಲ, ಅವ ಬರ್ದಿಲ್ ಬಿಡು, ಅವನಿಗೆ ಅವತ್ತು ಸಮಸ್ಯೆ ಆಗಿತ್ತು ಅವನ ಮಗಂದು, ಆಗ ನಾ ಹೋದೇನು ಹೋಗಿಲ್ಲ. ಹಿಂಗ ನಮ್ಮ ಲೆಕ್ಕ ನಮ್ಮ ತಲೆಗೆ ಆ ಟೈಮ್ನಾಗ ಬರ್ತಾವ. ನಮಗೆ ಯಾವಾಗ ಕಷ್ಟ ಬಂದಿರ್ತದಲ್ಲ, ಅವಾಗ ಆ ವಿಚಾರಗಳು ಬರ್ಲಿಕ್ಕೆ ಚಾಲು ಆಗ್ತಾವ. ಹೌದಲ್ಲ, ಈಗ ಒಂದ್ಸರ್ತಿ ಆ ವಿಚಾರಗಳು ಬಂದಾವ ಅಂದ್ಮೇಲೆ ಇನ್ನೊಂದ್ಸರಿಗಾದ್ರೂ ಸುಧಾರಿಸಿಕೊಂಡು ಅದನ್ನ ತಿದ್ದುಕೊಳ್ಬೇಕು. ಹೌದಲ್ಲ, ಅಂದ್ರ ನಾ ಹೇಳದಿನ ಶೋಭಕ್ಕ, ಈ ಒಂದು ಆರಾಮಿರ್ಲಾರ್ದಾಗ ಸಮಸ್ಯೆ ಆದಾಗ ಕೆಲವರು ಅಂತಾರೆ, ಏನ್ ನಾವೇನು ಅವ್ರ ಬ್ಯಾನಿ ತಗೋತೀವನ್ರಿ? ಹೌದು, ಬ್ಯಾನಿ ಅವರೇ ಅನುಭವಿಸಬೇಕಾಗ್ತದೆ. ದವಾಖಾನಿಗೆ ಹೋಗಿ ಏನ್ ಮಾಡ್ದೆ, ಮನೆಗೆ ಬಂದಲ್ಲಿ ಬಿಟ್ಟಾಗ. ಹೌದು, ನಾ ಏನ್ ಮಾಡ್ತೀನಿ ಅಲ್ಲಿ ಹೋಗಿ, ನಾ ಎದಕ್ ಹೋಗ್ಬೇಕು, ನನ್ನಿಂದ ಏನಾಗದ, ಡಾಕ್ಟರ್ ಇರ್ತಾರ ನೋಡ್ತಾರೆ, ಡಾಕ್ಟರ್ ಏನೋ ಅಂತ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿರ್ತಾವ. ಬಹಳ ಮಂದಿ ಮಾತಾಡ್ತಿರ್ತಾರೆ. ಆದ್ರೆ ಅಲ್ಲಿ ಏನಾಗ್ತದ, ದವಾಖಾನೆಗೆ ಇರ್ಲಿ ಮನೆಯೊಳಗೆ ಇರ್ಲಿ, ಯಾರೇ ಒಬ್ರು ಹೋಗಿ ಮಾತಾಡ್ಸಾರ ಅಂದ್ರೆ ಅವರಿಗೆ ಒಂದು ಮಾನಸಿಕ ಬಲ ಬಂದಂಗ ಆಗ್ತದೆ. ಸಪೋರ್ಟ್ ಸಿಗ್ತದೆ. ಇದ್ದಾರಪ್ಪ ಇವರೆಲ್ಲಾರು, ನಾವು ಸ್ವಲ್ಪ ಸುಧಾರಿಸಿಕೊಳ್ಬೇಕು, ನಾವು ಸ್ವಲ್ಪ ಧೈರ್ಯ ಮಾಡಬೇಕು, ಇದ್ರಲ್ಲಿಂದ ಹೊರಗೆ ಬರಬೇಕು ಅನ್ನೋದೊಂದು ವಿಚಾರ ಬಂದ್ಬಿಡ್ತದ. ಬಹಳ ಮುಖ್ಯ. ಆಮೇಲೆ ಅಲ್ಲಿ ಹೋದಲ್ಲಿ ಏನ್ ಮಾಡಿರ್ತೀವಿ, ಬರೀ ಆ ಜಡ್ಡಿನ ಬಗ್ಗೆನೆ ಮಾತಾಡಂಗಿಲ್ಲ, ಉಳಿದಿದ್ದೆಲ್ಲ ಬೇರೆ ಬೇರೆ ಮಾತಾಡಿರ್ತೀವಿ. ಸಪೋರ್ಟಿಂಗ್ ಆಗಿ ಮಾತಾಡಿರ್ತೀವಿ ಅಂದ್ರೇನು, ಅವನಿಗೆ ತನ್ನ ಮನಸ್ಸಿನಾಗ ಏನಿರ್ತದಲ್ಲ, ನನಗೆ ಇದಾಗ್ಯದ, ನಾನು ಇದ್ರಲ್ಲಿಂದ ಹೊರಗೆ ಬರ್ತೀನೋ ಇಲ್ಲೋ ಅಂತ ಅನ್ನೋ ಒಂದು ಮನೋಭಾವನೆ ಇರ್ತದಲ್ಲ, ಅದನ್ನ ಬಿಟ್ಟು ಬೇರೆ ಮಾತಾಡಿದಾಗ ಏನಾಗ್ತದೆ, ಅವನು ಅದ್ರೊಳಗ್ ಇನ್ವಾಲ್ವ್ ಆಗಿರ್ತಾನೆ. ಆ ಟೈಮ್ ಮಾತ್ರ ಅವನಿಗೆ ಬಹಳ ಫ್ರೀ ಆಗಿರ್ತಾನೆ. ಆ ಟೈಮ್ ಬೇರೆ ಬೇರೆ ಮಾತಾಡೋದ್ರಿಂದ ಆ ಬೇರೆ ಬೇರೆ ವಿಷಯಗಳು ಅವನ ತಲೆಗೊಳಗು ಹೋಗ್ತಿರ್ತದೆ. ಹಂಗಾಗಿ ಅವ ಆ ಟೈಮ್ನಾಗ ವಿಚಾರ ಮಾಡ್ಲಾರ್ದೆ ಬಿಟ್ಟಿರ್ತಾನಲ್ಲ, ಅದೇ ಒಂದು ಅವನಿಗೆ ಸಪೋರ್ಟ್ ಆಗಿಬಿಡ್ತದೆ. ಅದನ್ನ ಅಂದ್ರೆ ಹಿಂಗಾಗಿ ಅವ ಆರಾಮಾಗಿ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕ ನಾವು ದಿನನಿತ್ಯ ನಮ್ ಸುತ್ತಮುತ್ತಲು ಬಹಳಷ್ಟು ಘಟನೆಗಳು ಆಗ್ತಿರ್ತ. ಆದ್ರೆ ನಾವು ನೋಡೋ ದೃಷ್ಟಿ ಬಹಳ, ಆ ಒಂದು ಘಟನೆಯಿಂದ ನಾವು ಕಲಿಬೇಕು. ನಾವು ಕಲ್ತ್ರ ನಾವು ಆರಾಮಾಗಿರ್ತೀವಿ. ಈಗ ಜಗತ್ತಿನ ಏನಂತ ಹೇಳು, ಮೊದಲು ನಾವು ಆರಾಮಿರ್ಬೇಕಂತ ಪ್ರಯತ್ನ ಪ್ರತಿಯೊಬ್ಬರು. ಎಲ್ಲರೂ ನಾ ಮೊದ್ಲು ಆರಾಮಿರಬೇಕು, ನನ್ ಸುತ್ತಿದ್ದವ್ರು ಆರಾಮಿರಬೇಕು, ಅದು ಸೆಕೆಂಡ್. ನನ್ ಮಕ್ಕಳು, ನನ್ ಹೆಂಡತಿ, ಗಂಡ ಇವ್ರು ಆರಾಮಿರಬೇಕು. ಮುಂದಿನ ದಿನದಲ್ಲ ಅಲ್ಲಿಗೆ ಮುಟ್ಟಂಗೆ ಇಲ್ಲ ನಾವು ಬಹಳ ಜನ. ಆದ್ರೆ ಅಲ್ಲಿಗೆ ಮುಟ್ಟಿ ನಾ ಆರಾಮಿರ್ಬೇಕು, ಆಮೇಲೆ ನನ್ ಬಳಗದವ್ರು ಆರಾಮಿರ್ಬೇಕು, ನನ್ ಗೆಳೆಯರು ಆರಾಮಿರ್ಬೇಕು, ನಮ್ ಊರವ್ರು ಆರಾಮಿರ್ಬೇಕು. ಹಿಂಗೆ ನಾವು ವ್ಯಾಪ್ತಿ ದೊಡ್ಡದು ಮಾಡ್ಕೊಂಡು ಹೋದ್ವಿ. ಆಮೇಲೆ ಇದು ಮಾಡ್ಬೇಕಂತಂದ್ರೆ ನಾವು ಪಾಸಿಟಿವ್ ಆಗಿ ವಿಚಾರ, ಸಕಾರಾತ್ಮಕವಾಗಿ ವಿಚಾರ ಮಾಡ್ತೀವಿ. ಇದು ಬರೀ ಬದುಕಿಗೆ ಅಷ್ಟೇ ಅಲ್ಲ ಶುಭಕ, ನಾ ಯಾವುದೇ ಒಂದು ಕೆಲಸ ಮಾಡ್ಲಿ, ಒಕ್ಕಲ್ತನ ಇರ್ಲಿ, ನೌಕರಿ ಇರ್ಲಿ, ವ್ಯಾಪಾರ ಇರ್ಲಿ, ಯಾವುದೇ ಇರ್ಲಿ, ಯಾವುದೇ ಒಂದು ಕೆಲಸದೊಳಗ ನಾವು ಸಕಾರಾತ್ಮಕ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನನಗೆ ಒಳ್ಳೇದೇ ಆಗ್ತದ, ಇವತ್ತು ನಾನು ಮನುಷ್ಯನಿಂದ ಪ್ರಾಮಾಣಿಕವಾಗಿ ನಾನು ಕಾಯಕವನ್ನು ಮಾಡ್ತೀನಿ ಅಂತ ವಿಚಾರ ಮಾಡಿಕೊಂಡು ದಿವಸ ಬೆಳಗಾದಾಗ ನಾವು ಹೋದಿವಿ ಅಂತಂದ್ರ ಏನಾಗುತ್ತೆ ಹೇಳು, ಪಾಸಿಟಿವ್ ಎನರ್ಜಿ ನಮ್ ಸುತ್ತಮುತ್ತಲು ಇರ್ತದೆ, ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ಇಷ್ಟ ಆಗು ತಪ್ಪು ಸರಿ ಮಾಡ್ಕೊಳ್ಳಿಕ್ ಒಂದು ಅವಕಾಶ ಇರ್ತದೆ. ಪಾಸಿಟಿವ್ ವಿಚಾರ ಇರುತ್ತಲ್ಲ, ಇದು ಬಹಳ ಮುಖ್ಯ. ಹೌದು ಹೌದು, ನಾವೊಬ್ಬರೇ ವಿಚಾರ ಮಾಡೋದ್ರಿಂದ ಏನಾಗ್ತದೆ ಅಂತ ಅನ್ನೋದು ಬೇಡಲ್ಲಿ. ಹಾ, ಇದು ಒಂದು ನಕಾರಾತ್ಮಕ. ಇದನ್ನ ನಾವೊಬ್ಬತ್ತಿ ವಿಚಾರ ಮಾಡಿದ್ರೆ ಏನಾಗ್ತದೆ, ನಾ ಹಿಂಗ್ ಕರೆಕ್ಟ್ ಇದ್ರೆ ಏನಾಗ್ತದೆ, ಎಲ್ಲಾರು ನನ್ ಜೊತೆ ಇದ್ದವ್ರನ್ನು ಕರೆಕ್ಟ್ ಇರ್ಬೇಕಲ್ಲ ಅನ್ನೋದನ್ನು ನಕಾರಾತ್ಮಕನೇ. ಅದು ನಕಾರಾತ್ಮಕನೇ, ಯಾಕಂತಂದ್ರೆ ಇಲ್ಲಿ ಬೀರ್ಬಲ್ ಅಕ್ಬರ್ ಕಥೆ ಬರ್ತದೆ. ಹೌದು, ಒಂದು ಡೊಂಗ್ರ ಹೊಡಿಸಿದ್ರಂತ ಎಲ್ಲರೂ ಬಂದು ಒಂದು ಹಂಡಿ ಇಟ್ಟಿವಿ, ಅದ್ರ ಎಲ್ಲರೂ ನಿಮ್ ನಿಮ್ ಒಂದೊಂದು ಲೀಟರ್ ಹಾಲು ಹಾಕ್ರಿ. ನನಗೆ ನೆನಪಾಯ್ತಿದೆ ಕಥೆ. ಹೌದಿಲ್ಲ, ಅವಾಗ ಅಂದಂತ ನನ್ನಂತ ಒಬ್ಬ ಎಲ್ಲರೂ ಹಾಲಾಗ್ತಾರೆ, ನಾವೊಬ್ಬ ನೀರ್ ಹಾಕಿದ್ರೆ ಏನಾಗುತ್ತೆ ಅಂತ, ನಾನು ನೀರ್ ಹಾಕಿದೆ ಶೋಭಕಂದ್ರ ಅಂತ ಎಲ್ಲರೂ ಹಾಕಿರ್ತಾರ ಹಾಲು, ನಾವೊಬ್ಬಕ್ಕೆ ನೀರ್ ಹಾಕಿದ್ರೆ ಏನಾಗ್ತದೆ ಅಂತ ನಾವೊಂದು ತಮ್ಮಿಗೆ ನೀರು. ಹಿಂಗ ಎಲ್ಲರೂ ವಿಚಾರ ಮಾಡಿ, ಮುಂಜಾನೆ ಅದು ನೋಡಿದ್ರಲ್ಲಿ ಬರೀ ನೀರೇ ಇರ್ತದೆ, ಹಾಲಿನ ಅಂಶನೇ ಇಲ್ಲ ಅದ್ರದಾಗ, ಹಿಂಗಾಗಿರ್ತದಲ್ಲಿ. ಹೌದಿಲ್ಲ, ಅದಕ್ಕೆ ನಕಾರಾತ್ಮಕ ವಿಚಾರಗಳನ್ನು ಬಿಡಬೇಕು, ಸ್ವಲ್ಪ ವಿಶಾಲವಾದ ಮನೋಭಾವನೆಯನ್ನು ತಾಳ್ಕೊಂಡು ಎಲ್ಲರ ಕಷ್ಟದೊಳಗ ಒಂದಾಗಿ ಕೆಲಸ ಮಾಡಿದ್ರೆ ಪ್ರಪಂಚನೇ ಸುಂದರ ಆಗಿರ್ತದೆ ನೋಡಪ್ಪ. ಅಲ್ಲಿ ಒಬ್ರು ತಿಳಿದವ್ರು ಹೇಳ್ಯಾರ ಏನಂತಂದ್ರೆ, ಪ್ರಪಂಚ ಅಂತ ಅದೇ ಅದ, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಸೃಷ್ಟಿ ಬದಲಾಗ್ತದೆ ಅಂತ. ಹೌದು, ನೋಡೋ ದೃಷ್ಟಿ ಬದಲಾಗಬೇಕು. ನಾ ಶೋಭಕನ ಕಡೆ ನೋಡೋ ದೃಷ್ಟಿ ಬದಲಾದ್ರೆ ಶೋಭಕನ ಬಗ್ಗೆ ನಾನು ವಿಚಾರ. ಈಗ ರಾಜಣ್ಣ ಒಂದ್ ಹೇಳು, ನೀ ನನ್ ಬಗ್ಗೆ ಕೆಟ್ಟ ವಿಚಾರಗಳು, ನನ್ ಬಳಿ ಏನೇನು ಡಿಮೆರಿಟ್ಸ್ ಅಂತಾರಲ್ಲ ಅವೇನಂತಾರ ಅಂತ ಹೇಳು ಅಂತಂದ್ರೆ ಒಂದ್ ದಿನಗಟ್ಟಲೆ ಹೇಳಬಹುದು ನೀನು. ಹೌದು, ಭಾಷಣ ಭಾಷಣ ಬೇಕಾದಂಗ. ನನ್ ಬಗ್ಗೆ ಇರುವಂತ ಒಳ್ಳೆ ಗುಣಗಳನ್ನು ಹೇಳು ಅಂತಂದ್ರೆ ಹುಡುಕಾಡಬೇಕಾಗ್ತದಲ್ಲಿ. ಒಂದನು ಬರುದಿಲ್ಲ ಜಲ್ದಿ, ಎರಡು ಜಲ್ದಿ, ಬೆರಳೆಣಿಕೆ ಅಷ್ಟು ಗೊತ್ತಾಗಂಗಿಲ್ಲ ಅಂತಂದ್ರ ನಾವು ಇನ್ನೊಬ್ಬರ ಬಗ್ಗೆ ನೋಡೋ ದೃಷ್ಟಿ ಹೆಂಗಾಗ್ಯದ ಅಂತ ನನಗೆ ಗೊತ್ತಾಗ. ಇದು ಬಹಳ ಮುಖ್ಯ, ಬಹಳ ಹೆಚ್ಚು. ಹೋಗಕ ಹೌದಾ, ಹಿಂಗೆ ನೋಡಪ್ಪ ಮಾತಿ ಕೂತೀವಿ ಅಂದ್ರ ಹಿಂಗೆ ಟೈಮ್ ಹೋಗಿದೆ ಗೊತ್ತಾಗಂಗಿಲ್ಲ. ಕರೆನೆ ಆಯ್ತು ನಡಿ, ಹಂಗಾರ ಮತ್ತೆ ಎಲ್ಲಿ ಹೋಗಬೇಕಾಗಿದೆ ನಿನಗೆ? ಕೆಲಸ ಸ್ವಲ್ಪ ಹೋಗ್ತೀನಿ ಮತ್ತ. ಹೌದಾ, ಆಯ್ತು ನಡಿ ಹಂಗಾರ, ನಾನು ಇನ್ನೊಂದ್ ಸ್ವಲ್ಪ ಕೆಲಸದ ಮುಗಿಸ್ತೇನೆ ಅದನ್ನಷ್ಟು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳ್ತೀರಿ. ಭಾಗವಹಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಈಗ ಅಕ್ಕ ಮಹಾದೇವಿ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದ. ತುಂಬಿದ ಬೆಳದಿಂಗಳ ಗಂಗಾ ಜಮುನ ಹರೆಯು ಮಲ್ಲಣಗ ಮೀಸಲಾಗಿ ಮೈ ತುಂಬ ಒಡೆದು ಕುಡಿದಿಟ್ಟು ದೇವ ತುಂಬಿದ ಬೆಳದಿಂಗಳ ಮನವು ಕಾಮನ ಮನೆಯು ಕಾಯ ಸೊಬಗಿನ ಬಳ್ಳಿ ಪ್ರೇಮೆಲ್ಲ ಉರಳಿಟ್ಟು ಹೂವಾಗಿ ದೇವ ತುಂಬಿದ ಬೆಳದಿಂಗಳ ಮನವು ಮಲ್ಲಿಗೆ ಹೂವ ತನವು ತದಿಗೆ ಹೂವ ಕಣ್ಣು ಕಮಲದ ಹೂವೇನು ದೇವ ತುಂಬಿದ ಬೆಳದಿಂಗಳ ಮೂಗು ಸಂಪಿಗೆ ಹೂವ ಕಿವಿಯು ಬಸಳ ಹೂವ ಕೆದರಿದ ತಾವರೆ ಮಗ್ಗೇನು ದೇವ ವಕೀಲ್. ಈಗ ಅಕ್ಕ ಮಹಾದೇವಿ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದ. ತುಂಬಿದ ಬೆಳದಿಂಗಳ ತುಂಬಿದ ಬೆಳದಿಂಗಳ ಗಂಗಾ ಜಮುನ ಹರೆಯು ಮಲ್ಲಣಗ ಮೀಸಲಾಗಿ ಮೈ ತುಂಬ ಒಡೆದು ಕುಡಿದಿಟ್ಟು ದೇವ ತುಂಬಿದ ಬೆಳದಿಂಗಳ ಮನವು ಕಾಮನ ಮನೆಯು ಕಾಯ ವಕೀಲ್. ಈಗ ಅಕ್ಕ ಮಹಾದೇವಿ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದ. ತುಂಬಿದ ಬೆಳದಿಂಗಳ ತುಂಬಿದ ಬೆಳದಿಂಗಳ ಗಂಗಾ ಜಮುನ ಹರೆಯು ಮಲ್ಲಣಗ ಮೀಸಲಾಗಿ ಮೈ ತುಂಬ ಒಡೆದು ಕುಡಿದಿಟ್ಟು ದೇವ ತುಂಬಿದ ಬೆಳದಿಂಗಳ ಮನವು ಕಾಮನ ವಕೀಲ್. ಈಗ ಅಕ್ಕ ಮಹಾದೇವಿ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಸಂಪ್ರದಾಯದ ಪದ. ತುಂಬಿದ ಬೆಳದಿಂಗಳ ತುಂಬಿದ ಬೆಳದಿಂಗಳ